ಮೊದಲೆಲ್ಲ ಈ ಗ್ಲಿಟಿಸಿಡಿಯನ್ನು ಕೂಡ ಹಾಕ್ಕೊಂಡು ನೆಡಬಹುದು ಅಥವಾ ಹೊಂಗಾರೆ ಗುಂಟ ಅಂತ ಹೇಳ್ತೀವಿ ಅದನ್ನು ಕೂಡ ಬಳಕೆ ಮಾಡುವುದಿದೆ. ಈ ಆಧಾರದ ಮರದ ಗುಣಲಕ್ಷಣಗಳು ಹೇಗಿರಬೇಕು ಈ ಕಾಳು ಮೆಣಸಿಗೆ? ಈಗ ಕಾಳುಮೆಣಸು ಅಂದರೆ ಇದು ಬಳ್ಳಿ ಆಗಿರೋದ್ರಿಂದ ಸರ್ ಇದು ಬೇರುಗಳು ಮೇಲೆಗೆ ಹಬ್ಬುತ್ತಾ ಹೋಗುತ್ತೆ, ಅದಕ್ಕೆ ಕ್ಲೀನ್ಸ್ ಆಗುವಂಥದ್ದು ಅಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ಅದು ಬೇರುಗಳು ಆ ಮರಕ್ಕೆ ಬಿಡಬೇಕು. ಅಂದರೆ ಅಡಿಕೆ ಮರ ಸೂಕ್ತವಾದಂಥದ್ದು. ಈಗ ಅಡಿಕೆ ಮರದಲ್ಲಿ ನಾವು ಬೆಳೆಸೋದಾದರೂ ಕೂಡ ಈಗ 3-4 ವರ್ಷದ ಗಿಡ ಏನಿರುತ್ತೆ ಅದಕ್ಕೆ ಬೆಳೆಸಿದರೆ ಅದು ಚೆನ್ನಾಗಿ ಬರೋದಿಲ್ಲ, ಯಾಕೆ ಅಂದರೆ ಅದು ಹಸಿರಿರುತ್ತೆ, ಅಂದರೆ ಬೇರುಗಳು ಕೂಡ ಸರಿಯಾಗಿ ಅದಕ್ಕೆ ಕಚ್ಕೊಳ್ಳೋದಿಲ್ಲ. ಹಾಗಾಗಿ 8-9 ವರ್ಷ ಮೇಲ್ಪಟ್ಟ ಅಡಿಕೆ ಮರ ಏನಿರುತ್ತೆ ಅದನ್ನು ಬಳಸೋದು ಉತ್ತಮ ಸರ್. ಮತ್ತೆ ಈಗ ಗ್ಲಿಸಿಡಿಯಾ ಇದಕ್ಕೆಲ್ಲ ಇವಾಗ ಕಾಮನ್ ಆಗಿ ಬೆಳೆಸ್ತಾನೋ ಇದ್ದಾರೆ, ಅದು ಗ್ಲಿಸಿಡಿಯಾ ಆಧಾರ ಮರಗಳನ್ನು ಕೂಡ ಬಳಸಬಹುದು ಸರ್. ಇತ್ತೀಚಿನ ಬೆಳವಣಿಗೆ ಅಂತಂದ್ರೆ ಸಿಮೆಂಟಿನ ಕಂಬಗಳಲ್ಲಿಯೂ ಕೂಡ ಬೆಳಿಬಹುದು ಎನ್ನುವಂತ ಒಂದು ಪ್ರಯತ್ನ ಮಾಡಿದಂತಹ ರೈತರಿದ್ದಾರೆ, ಇದರಲ್ಲಿ ಸವಾಲುಗಳು ಏನೇನು? ಇದರಲ್ಲಿ ಸಿಮೆಂಟಿನ ಕಂಬಗಳಲ್ಲಿ ಈಗ ಬೆಳೆದಾದ್ರೆ ಈಗ ಕಾಳುಮೆಣಸಿಗೆ ಹಲವಾರು ತಳಿಗಳಿವೆ, ಒಂದಿಷ್ಟು ನೆರಳಿನ ಪ್ರದೇಶದಲ್ಲೂ ಕೂಡ ಬರುತ್ತೆ, ಒಂದಿಷ್ಟು ಓಪನ್ ಕಂಡೀಷನ್ ಅಲ್ಲಿ ಕೂಡ ಬರುತ್ತೆ. ಈಗ ಪೂರ್ತಿ ಈಗ ಸಿಮೆಂಟ್ ಕಂಬದಲ್ಲಿ ಬೆಳೆದಾದ್ರೆ ನಾವು ಓಪನ್ ಕಲ್ಟಿವೇಶನ್ ಅಲ್ಲೇ ಬೆಳಿಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಸೂರ್ಯನ ಬೆಳಕು ಜಾಸ್ತಿ ಬೆಳೆದ್ರಿಂದ ಗಿಡಗಳು ಒಣಗುವ ಸಮಸ್ಯೆ ಕೂಡ ಜಾಸ್ತಿ ಇದೆ. ಹೀಗೆ ಈ ಕಾಳುಮೆಣಸಿನಲ್ಲಿ ಇವಾಗ ಕಾಲುಮ್ನಾರ್ ಮೆಥಡ್ ಅಂತ ಪ್ರೊಪಗೇಷನ್, ಅದನ್ನು ಸ್ಟ್ರಕ್ಚರ್ಗೆ ಹಬ್ಬಿಸಿ ಬಿಡುವಂತಹ ಪದ್ಧತಿಯು ಕೂಡ ರೂಢಿಯಲ್ಲಿದೆ ಸರ್. ಸರ್, ಈಗ ವಿಶೇಷವಾಗಿ ಈ ಕಾಳುಮೆಣಸಿನಲ್ಲಿ ಲಭ್ಯವಿರುವಂತಹ ಒಂದು ತಳಿಗಳು ಮತ್ತು ಅವುಗಳ ಒಂದು ವಿಶೇಷತೆಗಳು ಏನೇನು, ಬೇರೆ ಬೇರೆ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವ? ಕಾಳುಮೆಣಸಿನಲ್ಲಿ ಹಲವಾರು ಅಭಿವೃದ್ಧಿಪಡಿಸಿದಂತಹ ತಳಿಗಳಿವೆ, ಒಂದೊಂದು ತಳಿಯು ಕೂಡ ಅದರದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿದೆ. ಹಾಗಾಗಿ ನಾವು ಸೂಕ್ತವಾದ ತಳಿಗಳ ಆಯ್ಕೆಯನ್ನು ಮಾಡಿಕೊಳ್ಳುವುದು ಬಹುಮುಖ್ಯ. ಈಗ ಹೆಚ್ಚಿಗೆ ನೆರಳಿರುವ ಪ್ರದೇಶಗಳಿಗೆ ನಮ್ಮ ಪನಿಯೂರ್ 2 ಮತ್ತೆ ಪನಿಯೂರ್ 5 ಅಂತ ಏನು ತಳಿಗಳಿವೆ ಇವು ಸೂಕ್ತವಾಗಿದೆ. ಕಡಿಮೆ ನೆರಳಿರುವ ಪ್ರದೇಶಗಳಿಗೆ ಪನಿಯೂರ್ 1 ಅಂತ ಏನು ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ಈ ತಳಿಯು ಸೂಕ್ತವಾಗಿದೆ. ಮತ್ತು ಈಗ ಕಾಳುಮೆಣಸಿನಲ್ಲಿ ಇವಾಗ ಬೇರೆ ತಳಿಗಳನ್ನು ನೋಡೋದಾದರೆ ಶ್ರೀಕರ ಅಂತ ಇದೆ, ಶುಭಕರ ಅಂತ ಇದೆ, ಮತ್ತೆ ಪಂಚಮಿ ಇದೆ, ಪೌರ್ಣಮಿ ಇದೆ, ಹೀಗೆ ಹಲವಾರು ಅಭಿವೃದ್ಧಿಪಡಿಸಿದಂತಹ ತಳಿಗಳಿವೆ. ಅದರಲ್ಲಿ ಪೌರ್ಣಮಿ ಅಂತ ಏನು ತಳಿ ಇದೆ, ಇದು ಕಾಳುಮೆಣಸಿನಲ್ಲಿ ಬಾಧಿಸುವ ಜಂತು ರೋಗ ಸಮಸ್ಯೆ ಏನಿದೆ, ಬೇರು ಜಂತುಗಳ ಅಂತ ಏನ್ ಕರಿತೀವಿ, ಆ ಸಮಸ್ಯೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ತಳಿಯಾಗಿದೆ. ಹೀಗೆ ಮುಖ್ಯವಾಗಿ ಕಾಳುಮೆಣಸಿನಲ್ಲಿ ಬರುವಂತಹ ರೋಗಗಳಲ್ಲಿ ಬಂದ್ರೆ ಶೀಘ್ರ ಸೊರಗು ರೋಗ ಅಥವಾ ಬುಡಕೊಳೆ ರೋಗ ಏನಂತ ಕರಿತೀವಿ, ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿಯನ್ನು ನೋಡೋದಾದ್ರೆ ISR ಶಕ್ತಿ ಅಂತ ಒಂದು ತಳಿಯನ್ನು ಬಿಟ್ಟಿದ್ದಾರೆ, ಮತ್ತು ISR ತೇವಂ ಅಂತ ಏನು ತಳಿಯನ್ನು ಬಿಟ್ಟಿದ್ದಾರೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ತಳಿಯಾಗಿದೆ. ಸಾಮಾನ್ಯವಾಗಿ ಕಟಿಂಗ್ಸ್ ಅಥವಾ ಒಂದು ಕಾಂಡವನ್ನು ಉಪಯೋಗಿಸಿಕೊಂಡು ಈ ಸಸ್ಯಾಭಿವೃದ್ಧಿನ ಮಾಡುವುದನ್ನು ನಾವು ನೋಡ್ತೀವಿ. ಒಂದು ಶೀಘ್ರ ಸಸ್ಯಾಭಿವೃದ್ಧಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನಾವು ಪೂರೈಸಬೇಕಿದ್ರೆ ಯಾವ ರೀತಿ ಸಸ್ಯಾಭಿವೃದ್ಧಿ ಕ್ರಮವನ್ನು ಅನುಸರಿಸಬೇಕು ಮತ್ತು ನಿರ್ವಹಣಾ ಕ್ರಮಗಳು ಹೇಗೆ? ಈಗ ಸಸ್ಯಾಭಿವೃದ್ಧಿಯಾಗಿದ್ರೆ ನಾವು ಮುಖ್ಯವಾಗಿ ಹಂಬು ಬಳ್ಳಿಗಳು ಅಂತ ಏನ್ ಕರಿತೀವಿ, ಅಂದ್ರೆ ನೆಲದ ಮೇಲೆ ಹರಡಿಕೊಂಡಿರುವಂತಹ ಬಳ್ಳಿಗಳನ್ನು ನಾವು ಮುಖ್ಯವಾಗಿ ಸಸ್ಯಾಭಿವೃದ್ಧಿಗೆ ಬಳಸ್ತೀವಿ. ಇದು ರೂಢಿಯಲ್ಲಿರುವಂತಹ ಒಂದು ಪದ್ಧತಿಯಾಗಿದೆ. ಆದರೆ ನಾವು ಆಯ್ಕೆ ಮಾಡುವಾಗ, ಈಗ ನಾವು ಬಳ್ಳಿಗಳನ್ನು ಆಯ್ಕೆ ಮಾಡುವಾಗ ಟಾಪ್ ಶೂಟ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಮೇಲಿರುವ ತುದಿಗಳನ್ನು ಬಳಸುವುದರಿಂದ ನಮಗೆ ಅಧಿಕ ಇಳುವರಿ ಮತ್ತು ಕಾಳುಮೆಣಸಿನಲ್ಲಿ ಬೇಗ ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಅಂದ್ರೆ ಟಾಪ್ ಶೂಟ್ಸ್ ಅಂತ ಏನಿದೆ, ಇದು ನಮಗೆ ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ಒಂದು ಬಳ್ಳಿಯ ತುಂಡಾಗಿದೆ. ಮತ್ತೆ ಇದರಲ್ಲಿ ಏನಂದ್ರೆ ಇವಾಗ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ಸ್ ಅಂತಾನೂ ಇದೆ. ಅಂದ್ರೆ ಜಾಸ್ತಿ ನಾವು ಸಸ್ಯಗಳನ್ನು ತಯಾರಿಸ್ಕೋಬೇಕು ಅಂತಂದ್ರೆ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ಸ್ಗೂ ಕೂಡ ಹೋಗಬಹುದು. ಸ್ವಲ್ಪ ಇದರ ಬಗ್ಗೆ ವಿವರಿಸಿ, ಈಗ ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡಲಾಗ್ತದೆ, ಈಗ ರ್ಯಾಪಿಡ್ ಟೆಕ್ನಿಕ್ ಆಗ್ಬಹುದು ಅಥವಾ ಹೆಚ್ಚಿನ ಒಂದು ಗಿಡಗಳನ್ನು ಅಭಿವೃದ್ಧಿಪಡಿಸುವುದಿದ್ರೆ ಹೇಗೆ ಅಂತ? ಅಂದ್ರೆ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ಸ್ ಅಂದ್ರೆ ಇವಾಗ ಬಾಂಬು ಅದನ್ನು ಯೂಸ್ ಮಾಡಿ ಸರ್, ಅಂದ್ರೆ ವಿ ಶೇಪ್ ಅಲ್ಲಿ ಬಿದಿರು ಬಾಂಬು ಅಂತ ಏನ್ ಕರಿತೀವಿ, ಬಿದಿರನ್ನ ಅದನ್ನ ವಿ ಶೇಪ್ ಅಲ್ಲಿ ನಾವು ಕಟ್ಟಬೇಕಾಗುತ್ತೆ. ಅಂದ್ರೆ ಒಂದೊಂದು ಇದಕ್ಕೂ ಒಂದೊಂದು ಬಾಂಬು ಅಥವಾ ಸ್ಪ್ಲಿಟ್ ಹೌಸ್ ಅಂತ, ಅಂದ್ರೆ ಅದನ್ನ ಬಿದಿರನ್ನ ಎರಡು ಭಾಗಗಳಾಗಿ ಮಾಡ್ಕೋಬೇಕು ಸರ್. ಅದನ್ನ ಬಿದಿರನ್ನ ಎರಡು ಭಾಗಗಳಾಗಿ ಮಾಡಿಕೊಂಡು ಅದರ ಸ್ಟ್ರಕ್ಚರ್ ಆಧಾರವಾಗಿ ನೆಟ್ಟು ಅದಕ್ಕೆ ಒಂದು ಬಿದಿರಿನ ಗೆಲ್ಲಿಗೆ ಒಂದು ಬಳ್ಳಿಯನ್ನು ಹಬ್ಬಿಸುವಂತದ್ದು ರೂಢಿ ಸರ್. ಇದನ್ನೇ ಇವಾಗ ಒಂದೊಂದು ಹೋಗ್ತಾ ಹೋದಂಗೆ ಅದನ್ನ ಕಟ್ಕೊಂತ ಹೋಗ್ಬೇಕಾಗುತ್ತೆ ಸರ್. ಓರೆಯಾಗಿ ಅಂದ್ರೆ 45 ಡಿಗ್ರಿ ಆಂಗಲ್ ಅಲ್ಲಿ ನೆಡುವಂತದ್ದು ಪದ್ಧತಿ. ಆಮೇಲೆ ಅದನ್ನ ಮುಂದುವರಿಸುವುದು ಹೇಗೆ ಅಂದ್ರೆ, ಈಗ ಅದನ್ನು ಯಾವಾಗ ಕತ್ತರಿಸುವಂತಹದ್ದು, ಬೇರು ಬಂದ ಮೇಲೆ ಗಿಡವನ್ನು ಪ್ರತ್ಯೇಕಿಸುವಂತಹದ್ದು ಹೇಗೆ? ಬೇರು ಬಂದ ಅಂದ್ರೆ ಈಗ ನಾವು ಬಿದಿರನ ಗೆಲ್ಲುಗಳನ್ನ ಏನು ಹಾಕಿರ್ತೀವಿ ಅದು ತುದಿಯ ಮುಟ್ಟಿದ ನಂತರ ತುದಿಯನ್ನು ಚಿವುಟೋದು ವಾಡಿಕೆ ಸರ್. ತುದಿಯನ್ನು ಚಿವುಟಿದ ನಂತರ ನಾವು ಅದನ್ನು ಬೇರ್ಪಡಿಸಿ ಸಣ್ಣ ಸಣ್ಣ ತುಂಡುಗಳಾಗಿ, ಅಂದ್ರೆ 2-3 ಗಂಡುಗಳಿರುವ ಹಾಗೆ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿದ ನಂತರ ಅದನ್ನ ಒಂದು ಗಂಡು ಅಥವಾ 1-2 ಗಂಡು ನೆಲದ ಒಳಗೆ, ಅಂದ್ರೆ ನಾವು ಏನು ಪಾಲಿಥಿನ್ ಕವರ್ ಅನ್ನ ಯೂಸ್ ಮಾಡ್ಕೊಂತೀವಿ ಸಸ್ಯಾಭಿವೃದ್ಧಿಗೆ 4x6 ಆಗಿರ್ಬಹುದು, ಅದನ್ನ ಒಂದು ಗಂಡು ಅಥವಾ 2 ಗಂಡು ಅದರ ಒಳಗೆ ಹೋಗ್ಬೇಕು. ಈಗ ಸಸ್ಯಾಭಿವೃದ್ಧಿ ಮಾಡುವುದಕ್ಕೆ ಪೂರ್ವ ಸಿದ್ಧತೆಯಾಗಿ ಏನು ಕವಲು ಬಳ್ಳಿಗಳು ಅಥವಾ ಓಡು ರನ್ನರ್ಸ್ ಅಂತ ಹೇಳ್ತೀವಿ, ಇವುಗಳನ್ನ ಉಪಯೋಗಿಸಬೇಕು ಅಂತ ಹೇಳಿದ್ರಿ, ಸರಿಯಾದಂತಹ ಸಮಯ ಯಾವ ಸಂದರ್ಭದಲ್ಲಿ ಇವುಗಳನ್ನ ಕತ್ತರಿಸಿ ಸಸ್ಯಾಭಿವೃದ್ಧಿಗೆ ಬಳಸುವಂತಹ? ಅಂದ್ರೆ ಸಸ್ಯಾಭಿವೃದ್ಧಿಗೆ ಮಾಡೋದಾದ್ರೆ ಈ ತಿಂಗಳ ಫೆಬ್ರವರಿ ಮಾರ್ಚ್ ಏನಿದೆ ಸರ್, ಈ ಟೈಮಲ್ಲಿ ನಾವು ಸಸ್ಯಾಭಿವೃದ್ಧಿಗೆ ಉಪಯೋಗಿಸ್ಕೋಬಹುದು. ಅಂದ್ರೆ ಅದನ್ನ ನಾವು ನಾಟಿ ಮಾಡಬೇಕಾಗಿದ್ದು ಮೇ ಜೂನ್ ಟೈಮಲ್ಲಿ. ಅಂದ್ರೆ ಹೆಚ್ಚಿಗೆ ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಕಾಳುಮೆಣಸನ್ನು ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಬಹುದು. ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಮೇ ಮತ್ತು ಜೂನ್ ತಿಂಗಳು ಏನಿದೆ ಇದು ಸೂಕ್ತವಾದ ಸಮಯ. ಅಂದ್ರೆ ಅದು ನೆಲದಲ್ಲಿ ಹಬ್ಬಿಕೊಂಡು ಇರ್ತದೋ ಅಥವಾ ಅದನ್ನ ಸುತ್ತಿ ಏನಾದರೂ ಮೇಲೆ ಕಟ್ಟಬೇಕಾಗ್ತದೆ? ಅಂದ್ರೆ ನಾವು ಇವಾಗ ಫೆಬ್ರವರಿಗಿಂತ ಮೊದಲು ಈಗೇನು ಬಳ್ಳಿ ಬಂದಿರುತ್ತೆ ಅದು ಅದನ್ನ ನಾವು ನೆಲದಿಂದ ಅದನ್ನ ಸುತ್ತಿ ಅಂದ್ರೆ ನೆಲದಿಂದ ಬಿಡಿಸಿ ಅದನ್ನ ಸುತ್ತಿ ಆಧಾರ ಕಂಬಗಳಿಗೆ ಏನಿರುತ್ತೆ ಅದಕ್ಕೆ ಕಟ್ಟಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲೇ ಬೇರುಗಳು ನಮ್ಮ ಮಣ್ಣಿನಲ್ಲಿ ಬಿಡುವಂತಹ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಳ್ಳಬಹುದು. ಹೀಗೆ ಸಸ್ಯ ಅಭಿವೃದ್ಧಿ ಪಡಿಸಿರುವಂತಹ ಗಿಡಗಳನ್ನ ಮುಖ್ಯ ಜಮೀನಿನಲ್ಲಿ ಈಗ ಆಧಾರವಾಗಿ ಅಡಿಕೆಯ ತೆಂಗು ಇದ್ರೆ ನೆಡುವಂತಹ ವಿಧಾನ, ಸರಿಯಾದಂತಹ ವಿಧಾನ, ನೆಡುವಂತಹ ಸಮಯ ಹೇಗೆ ಹೇಗೆ ನೆಡುವಂತಹದ್ದು? ಈಗ ಅಡಿಕೆ ಮರದಲ್ಲೇ ಆದ್ರೆ ಸರ್, ಇವಾಗ ಒಂದರಿಂದ ಎರಡು ಅಡಿ, ಒಂದರಿಂದ ಒಂದೂವರೆ ಅಡಿಯಷ್ಟು ದೂರದಲ್ಲಿ ನೆಡಬೇಕಾಗುತ್ತೆ. ಅಂದ್ರೆ ಅಡಿಕೆ ಮರದ ಬುಡದಲ್ಲೇ ನೆಡುವಂತದ್ದು ಪದ್ಧತಿ ಅಲ್ಲ, ಅಡಿಕೆ ಮರದಿಂದ ಒಂದರಿಂದ ಒಂದೂವರೆ ಅಡಿ ದೂರದಲ್ಲಿ ನಾವು ಗಿಡಗಳನ್ನು ನೆಡಬೇಕಾಗುತ್ತೆ. ಗುಂಡಿಯನ್ನು ತೋಡೋದಾದ್ರೆ ಒಂದು 50 ಸೆಂಟಿಮೀಟರ್ ಉದ್ದ, ಅಗಲ ಮತ್ತು ಎತ್ತರ ಇರುವಂತ ಒಂದೂವರೆ ಅಡಿಯಷ್ಟು ನಾವು ಗುಂಡಿಗಳನ್ನು ತೋಡಿ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಬೇಕು ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಸ್ವಲ್ಪ ಹಾಕಬೇಕು ಮತ್ತು ಮೇಲ್ಮಣ್ಣಿನಿಂದ ಮಿಶ್ರಣವನ್ನು, ಮೇಲ್ಮಣ್ಣಿನ ಮಿಶ್ರಣ ಏನಿದೆ ಅದನ್ನ ಗುಂಡಿಯಲ್ಲಿ ಹಾಕಿ ಆ ನಂತರ ಗಿಡಗಳನ್ನು ನೆಡುವುದು ಸೂಕ್ತ ಸರ್. ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈಗ ಅಡಿಕೆ ಮರದಿಂದ ಒಂದೂವರೆ ಅಡಿ ದೂರದಲ್ಲಿ ಒಂದೂವರೆ ಅಡಿ ಉದ್ದ ಅಗಲ ಇರುವಂತಹ ಗುಂಡಿಯನ್ನ ಮಾಡಿದ್ರೆ ಅಡಿಕೆ ಮರಗಳ ಬೇರುಗಳಿಗೆ ತೊಂದರೆ ಆಗುದಿಲ್ವಾ? ಅಡಿಕೆ ಮರದ ಬೇರುಗಳು ಅಷ್ಟು ದೂರ ಹೋಗುವುದಿಲ್ಲ ಸರ್, ಅಂದ್ರೆ ಒಂದರಿಂದ ಒಂದೂವರೆ ಅಡಿಯಷ್ಟು ಬಿಟ್ಟು ನೆಡ್ತಿದ್ದೀವಿ ನಾವು. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಈಗ ಅಡಿಕೆಗೆ ಗೊಬ್ಬರವನ್ನು ಒದಗಿಸುವಾಗ ಕಾಳುಮೆಣಸಿನ ಬೇರುಗಳಿಗೆ ಡಿಸ್ಟರ್ಬ್ ಮಾಡಬಾರದು. ಆ ರೀತಿ ಮಾಡೋದ್ರಿಂದ ಕಾಳುಮೆಣಸುಗಳು ಒಣಗುವ ಸಾಧ್ಯತೆ ಜಾಸ್ತಿ. ಅಲ್ಲ, ಕಾಳುಮೆಣಸಿನ ಗಿಡ ನೆಡುವಾಗ ಗುಂಡಿ ಮಾಡ್ತಿರಲ್ಲ, ಆವಾಗ ಅಡಿಕೆ ಮರದ ಬೇರುಗಳಿಗೆ ತೊಂದರೆ ಆಗುದಿಲ್ವಾ? ತೊಂದರೆ ಆಗುದಿಲ್ಲ ಸರ್, ಒಂದೂವರೆ ಅಡಿ ಅಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಅಂದ್ರೆ ಒಂದೂವರೆ ಅಡಿ ಅಷ್ಟು ದೂರ ಬಿಟ್ಟು ನೆಟ್ಟರೆ ಸಾಮಾನ್ಯ 1 ಮೀಟರ್ ಸುತ್ತಮುತ್ತ 1 ಮೀಟರ್ ಬೇರುಗಳು ತೊಂದರೆ ಆಗುತ್ತೆ ಸರ್. ಸರ್, ಈಗ ಒಂದು ಸರಿ ಗಿಡವನ್ನು ನಾಟಿ ಮಾಡಿದ ನಂತರದ ಒಂದು ನಿರ್ವಹಣಾ ಕ್ರಮಗಳು ಏನೇನು? ಒಂದು ಸಲ ನಾವು ಗಿಡವನ್ನು ನೆಟ್ಟ ನಂತರ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ಒಂದು 2-3 ವರ್ಷ ನಾವು ಆಧಾರ ಕಂಬಗಳಿಗೆ ಅದನ್ನ ಹಬ್ಬಿಸಬೇಕು. ಇಲ್ಲಾಂದ್ರೆ ಅದು ಕೆಳಗಡೆ ಬಿದ್ದು ಮಣ್ಣಿನಲ್ಲಿ ಕಾಂಟ್ಯಾಕ್ಟ್ ಬಂದು ಮಣ್ಣಿನ ಜೊತೆ ಸಂಪರ್ಕವನ್ನು ಹೊಂದಿ ಗಿಡಗಳು ರೋಗಕ್ಕೆ ತುತ್ತಾಗುವಂತಹ ಸಮಸ್ಯೆಗಳು ಇದೆ. ಹಾಗಾಗಿ ನಾವು ಆಧಾರ ಕಂಬಗಳಿಗೆ ಅದನ್ನ ಕಟ್ಟುತ್ತಾ ಹೋಗ್ಬೇಕು. ಇನ್ನೊಂದು ಏನಂದ್ರೆ ನಾವು ಮ್ಯಾನೇಜಬಲ್ ಹೈಟ್, ಅಂದ್ರೆ ನಮಗೆ ಎಷ್ಟು ಹಾರ್ವೆಸ್ಟ್ ನಾವು ಏನು ಕೊಯ್ಲನ್ನು ಮಾಡ್ತೇವೆ ಆ ಹಂತದಲ್ಲಿ ಇಟ್ಕೊಳ್ಳೋದು ಬೆಸ್ಟ್. ಯಾಕೆಂದ್ರೆ ಒಂದು 6-7 ಮೀಟರ್ ಹೈಟ್ ನಲ್ಲಿ ನಾವು ಅದನ್ನ ಸಾಮಾನ್ಯವಾಗಿ 20-25 ಫೀಟ್ ಅದನ್ನ ಚೂಟ್ಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ನಾವು ಮ್ಯಾನೇಜಬಲ್ ಹೈಟ್ ಅಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ಸಸ್ಯ ಸಂರಕ್ಷಣೆ ಕೂಡ ಆಗುತ್ತೆ ಮತ್ತು ಕೊಯ್ಲನ್ನು ಕೂಡ ಚೆನ್ನಾಗಿ ಮಾಡ್ಕೋಬಹುದು ಸರ್. ಮತ್ತೆ ಆಧಾರ ಮರಗಳಿಗೆ ಹಬ್ಬಿಸಿದರೆ ನಾವು ಇವಾಗ ಅದರ ಕೊಂಬೆಗಳನ್ನ, ರೆಂಬೆಗಳನ್ನು ಕತ್ತರಿಸಿದಾಗಿರ್ಬೋದು, ಅಂದ್ರೆ ಸೂರ್ಯನ ಬೆಳಕು ಎಷ್ಟು ಪ್ರಮಾಣದಲ್ಲಿ ಬೀಳಬೇಕು ಅಂತ ನೋಡಿಕೊಂಡು ಅದರ ರೆಂಬೆಗಳನ್ನು ಕತ್ತರಿಸಿದ ಆಧಾರ ಮರಗಳನ್ನು ಇದನ್ನ ಮಾಡಬೇಕಾಗುತ್ತೆ ಸರ್. ಈಗ ಒಂದು ಆಧಾರ ಮರಗಳಿಗೆ ಒಂದೇ ಕಾಳುಮೆಣಸಿನ ಬುಡವನ್ನು ನೆಡಬೇಕು ಅಥವಾ ಸುತ್ತ 2-3 ನೆಡಬೇಕು ಹೇಗೆ? ಈಗ ಅಡಿಕೆ ಮರಗಳಿಗಾದ್ರೆ ಒಂದು ಕಾಳುಮೆಣಸು ನೆಡುವುದು ಉತ್ತಮ ಸರ್. ತೆಂಗಿನ ಮರಗಳಿಗಾದ್ರೆ 2-3 ಕಾಳುಮೆಣಸನ್ನು ನೆಡಬಹುದು. ಆಧಾರ ಮರಗಳಿಗೆ ಒಂದು ನೆಡುವುದು ಉತ್ತಮ ಸರ್. ಈಗ ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಲ್ಲಿ ಸುಮಾರು 520-530 ಅಡಿಕೆ ಮರಗಳು ಇರ್ತವೆ, ಅಂತಹ ಸಂದರ್ಭದಲ್ಲಿ ಎಷ್ಟು ಮರಗಳಿಗೆ ಈ ಒಂದು ಕಾಳುಮೆಣಸನ್ನು ಬಿಡಬಹುದು? ಅಂದ್ರೆ ಇವಾಗ ನಮ್ದು ಏಜ್ಡ್ ಪ್ಲಾಂಟೇಶನ್ ಅಂದ್ರೆ 8-9 ವರ್ಷದ ಗಿಡಗಳಾದ್ರೆ ಒಂದೊಂದು ಮರಕ್ಕೂ ನೆಡಬಹುದು ಸರ್. ಅಂದ್ರೆ 1 ಎಕರೆಗೆ ಒಂದು 548 ಗಿಡಗಳು, ಅಡಿಕೆ ಗಿಡಗಳು ಕೊಡುತ್ತೆ, ಅದಕ್ಕೆ ಹಬ್ಬಿಸಬಹುದು ಸರ್. ಅಂದ್ರೆ ಲಾಸ್ಟಿಗೆ ಏನು ಬಾರ್ಡರ್ ಕ್ರಾಪ್ಸ್ ಅಂತ ಏನಿರುತ್ತೆ ಅಲ್ಲಿ ಸ್ವಲ್ಪ ನೆರಳಿನ ಅವಶ್ಯಕತೆ ಇರುತ್ತೆ ಸ್ಟಾರ್ಟಿಂಗ್. ಕೊಯ್ಲು ಮಾಡುವುದೆಲ್ಲ ಸಮಸ್ಯೆ ಆಗೋದಿಲ್ಲ ಈಗ ಅಡಿಕೆ ಪ್ರತಿಯೊಂದು ಮರಗಳಿಗೂ ಬಿಟ್ಟರೆ ಅಡಿಕೆ ಮರ ಹತ್ತಿ ಕೊಯ್ಲು ಮಾಡುವಂತಹದ್ದು ಸಿಂಪರಣೆ ಮಾಡುವುದು ಅವರಿಗೆ ತೊಂದರೆ ಆಗೋದಿಲ್ಲ? ತೊಂದರೆ ಆಗೋದಿಲ್ಲ ಸರ್. ಅಂದ್ರೆ ಜಾಸ್ತಿ ಹೈಟ್ ಅನ್ನ ಬಿಟ್ಕೊಂಡ್ರೆ ತೊಂದರೆ ಆಗುತ್ತೆ, ನಾವು ಮ್ಯಾನೇಜಬಲ್ ಹೈಟ್ ಅಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಸರ್. ಅಲ್ಯೂಮಿನಿಯಂ ಏಣಿನ ಅಲ್ಯೂಮಿನಿಯಂ ಏಣಿಯನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಮಾಡಬಹುದು. ಇವಾಗ ಹಲವಾರು ಇವಾಗ ತಂತ್ರಜ್ಞಾನಗಳು ಬಂದಿದೆ ಇವಾಗ ಅಡಿಕೆ ಕೊಯ್ಲಿಗೆ, ಅದನ್ನು ಉಪಯೋಗಿಸ್ಕೊಂಡು ಮಾಡಬಹುದು ಸರ್, ಏನು ತೊಂದರೆ ಆಗಲ್ಲ. ಆಮೇಲೆ ಕಾಳುಮೆಣಸಿಗಾಗಿ ಪ್ರತ್ಯೇಕವಾಗಿ ಯಾವ ರೀತಿ ಪೋಷಕಾಂಶದ ನಿರ್ವಹಣೆ ಮಾಡಬೇಕು, ಅಡಿಕೆಗೆ ಮತ್ತು ಇದಕ್ಕೆ ಪ್ರತ್ಯೇಕವಾಗಿ ಕೊಡಬೇಕಾ ಅಥವಾ ಒಂದರಲ್ಲೇ ಕೊಡಬಹುದಾ ಹೇಗೆ? ಕಾಳುಮೆಣಸಿಗೆ ಅದರದೇ ಆದಂತಹ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಸರ್. ಪೋಷಕಾಂಶಗಳು ಕಾಳುಮೆಣಸಿನ ಇಳುವರಿಯ ಮೇಲೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈಗ ಕಾಳುಮೆಣಸಿನಲ್ಲಿ ಪೋಷಕಾಂಶಗಳನ್ನು ಕೊಡೋದಾದ್ರೆ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ರೂಪದಲ್ಲಿ ಕೊಡಬಹುದು. ಇದನ್ನ ಈಗ ಸಾರಜನಕ, ಈಗ 3 ವರ್ಷ ಮತ್ತು 3ಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಸಾರಜನಕವನ್ನು 100 ಗ್ರಾಂನಷ್ಟು, ರಂಜಕವನ್ನು 40 ಗ್ರಾಂನಷ್ಟು ಮತ್ತು ಪೊಟ್ಯಾಶ್ ಅನ್ನು 140 ಗ್ರಾಂನಷ್ಟು ಕೊಡಬೇಕಾಗುತ್ತೆ. ಇದನ್ನು ಸಾರಜನಕವನ್ನು ನೀವು ಯೂರಿಯಾ ಮುಖಾಂತರ ಕೊಡೋದಾದ್ರೆ ಒಂದು 220 ಗ್ರಾಂನಷ್ಟು ಮತ್ತು ರಂಜಕವನ್ನು ಶಿಲಾರಂಜಕದ ಮೂಲಕ ಕೊಡೋದಾದ್ರೆ 200 ಗ್ರಾಂನಷ್ಟು ಮತ್ತು ಪೊಟ್ಯಾಶ್ ಅನ್ನು ಮ್ಯೂರೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಕೊಡೋದಾದ್ರೆ 230 ಗ್ರಾಂನಷ್ಟು ಕೊಡಬೇಕಾಗುತ್ತೆ. ಈ ಪ್ರಮಾಣವನ್ನು 2 ಕಂತಿನಲ್ಲಿ ಕೊಡಬೇಕು ವರ್ಷದಲ್ಲಿ. ಒಂದು ಮೊದಲನೇ ಕಂತನ್ನು ನಾವು ಮೇ ಜೂನ್ ಅಲ್ಲಿ ಕೊಟ್ಟರೆ, 2ನೇ ಕಂತ ಅಂತನ್ನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಕೊಡುವುದು ಸೂಕ್ತ. ನಾವು ಇವಾಗ ಗಿಡಕ್ಕೆ ಗೊಬ್ಬರವನ್ನು ಕೊಡುವಾಗ ಮುಖ್ಯವಾಗಿ ನಾವೇನು ಮಾಡಬೇಕು ಅಂದರೆ ಗಿಡದಿಂದ 1.5 ಅಡಿ ದೂರದಲ್ಲಿ ಕೊಡಬೇಕಾಗುತ್ತೆ, ಅಂದರೆ ಮಣ್ಣಿಗೆ ಮಿಶ್ರಣ ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಗೊಬ್ಬರವನ್ನು ಕೊಡಬೇಕಾಗಿರ್ಬೋದು ಅಥವಾ ನಾವು ಯಾವುದೇ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾದ್ರೆ ಗಿಡಗಳ ಬೇರುಗಳಿಗೆ ತೊಂದರೆ ಆಗದಂತೆ ನಿಗಾ ವಹಿಸಬೇಕಾಗುತ್ತೆ. ಸರ್, ಬೇಸಿಗೆಯಲ್ಲಿ ಮಲ್ಚಿಂಗ್ ಮಾಡುವಂತಹದ್ದು ಅಥವಾ ದರಗನ್ನು ಮುಚ್ಚುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ಕೆಲಸ, ಇದರ ಒಂದು ಪ್ರಾಮುಖ್ಯತೆಯ ಬಗ್ಗೆ ಹೇಳಿ. ಇವಾಗ ನಾವು ಮಲ್ಚಿಂಗ್ ಅಂತ ಏನು, ಹೊದಿಕೆ ಅಂತ ಏನು ಕರಿತೀವಿ, ನಮ್ಮ ತೋಟದಲ್ಲೇ ಸಿಗುವಂತಹ ಯಾವುದೇ ವಸ್ತು ಆಗಿರ್ಬೋದು, ಅದನ್ನ ದರಗೆಲೆ ಆಗಿರ್ಬೋದು, ಅದನ್ನ ಮಲ್ಚಿಂಗ್ ಅನ್ನ ಹೊದಿಕೆಯನ್ನು ಮಾಡೋದ್ರಿಂದ ನಮಗೆ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡ್ಕೋಬಹುದು ಮತ್ತೆ ಯಾವುದೇ ರೀತಿ ಕಾಳುಮೆಣಸಿನ ಸುತ್ತ ಕಳೆಗಳ ನಿಯಂತ್ರಣ ಒಂದು ಸಾಧ್ಯ ಇದೆ. ಇನ್ನೊಂದು ವಿಷಯ, ಈ ಕಸಿ ಕಾಳುಮೆಣಸಿನ ಬಳ್ಳಿಗಳ ಬಗ್ಗೆ ಇತ್ತೀಚೆಗೆ ಅದು ಹೆಚ್ಚು ಜನಪ್ರಿಯ ಆಗ್ತಾ ಇದೆ ಅಂತ ಹೇಳಿ, ಇದನ್ನು ನೆಡುವಂತಹದ್ದು, ಇದರ ಒಂದು ಅನುಕೂಲತೆಗಳು ಏನೇನು ಮತ್ತು ಇದರ ಒಂದು ನಿರ್ವಹಣೆ ಹೇಗೆ? ಈಗ ನಮಗೆ ಕಾಳುಮೆಣಸಿನಲ್ಲಿ ಬರುವಂತಹ ಮುಖ್ಯವಾದ ರೋಗ ಅಂದ್ರೆ ಸೊರಗು ರೋಗ. ಈ ಸೊರಗು ರೋಗ ಸಮಸ್ಯೆಯನ್ನು ನಾವು ತಡೆಗಟ್ಟಬೇಕು ಅಂದ್ರೆ ಕಸಿ ಕಟ್ಟಿದ ಕಾಳುಮೆಣಸನ್ನು ಉಪಯೋಗಿಸಬೇಕಾಗುತ್ತೆ. ಅಂದ್ರೆ ಕಸಿ ಕಟ್ಟಿದ ಕಾಳುಮೆಣಸು ಅಂದ್ರೆ ನಾವು ಹಿಪ್ಪಲಿ ಗಿಡಗಳನ್ನು ಉಪಯೋಗಿಸ್ತೀವಿ. ಹಿಪ್ಪಲಿ ಗಿಡಕ್ಕೆ ನಾವು ಏನು ಕಾಡು ಹಿಪ್ಪಲಿ, ಅದಕ್ಕೆ ನಾವೇನು ಕಸಿ ಕಟ್ಟಿದ ಇದು ಕಾಳುಮೆಣಸಿನ ಗಿಡಗಳನ್ನು ಕಸಿ ಕಟ್ತೇವೆ. ಈ ಎಲ್ಲಿ ಉಪಯೋಗಿಸಬಹುದು ಅಂದ್ರೆ ಇದನ್ನ ನೀರಿನ ಅಂಶ ಎಲ್ಲಿ ಜಾಸ್ತಿ ಇದೆ, ನೀರಿನ ಪ್ರಮಾಣ ಯಾವ ತೋಟದಲ್ಲಿ ಜಾಸ್ತಿ ಇದೆ ಅಂತಲ್ಲಿ ನಾವು ಕಸಿ ಕಟ್ಟಿದ ಕಾಳುಮೆಣಸುಗಳನ್ನು ಉಪಯೋಗಿಸುವುದು ಸೂಕ್ತ. ಯಾಕೆಂದ್ರೆ ಹಿಪ್ಪಲಿ ಗಿಡಕ್ಕೆ ಜಾಸ್ತಿ ನೀರಿನ ಅಂಶ ಬೇಕಾಗುತ್ತೆ. ಈಗ ಕಡಿಮೆ ನೀರಿರುವ ಪ್ರದೇಶದಲ್ಲಿ ನಾವು ಹಿಪ್ಪಲಿ ಗಿಡಗಳನ್ನು ಇದನ್ನ ಕಾಳುಮೆಣಸಿನ ಕಸಿ ಕಟ್ಟಿದ ಗಿಡಗಳನ್ನು ಬೆಳೆಸದೇ ಆದಲ್ಲಿ ನಮಗೆ ಏನು ಅಂದ್ರೆ ಗಿಡಗಳು ಬೇಗ ಬಾಡುವುದನ್ನು ನಾವು ನೋಡ್ತೇವೆ. ಆಮೇಲೆ ಇದ್ರ ಕಂಬ ಚಿಗುರನ್ನು ತೆಗೆಯುವಂತಹದ್ದು, ಕಸಿ ಕಟ್ಟಿದ ಭಾಗದಿಂದ ಮತ್ತೆ ಹೊಸ ಹೊಸ ಚಿಗುರುಗಳು ಬರ್ತಾ ಇರ್ತಾವಲ್ಲ, ಅದನ್ನ ಕಸಿ ಕಟ್ಟಿದ ಭಾಗದ ಕೆಳಭಾಗದಲ್ಲಿ ಏನ್ ಬರುತ್ತೆ ಅದನ್ನ ನಾವು ಚಿವಟಿ ಹಾಕಬೇಕು. ಚಿವಟಿ ಹಾಕಿಲ್ಲ ಅಂದ್ರೆ ಗಿಡದ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ ಕಾಳುಮೆಣಸಿನ. ಹಾಗಾಗಿ ಯಾವಾಗ ನಾವು ಅದನ್ನ ಕಾಣ್ತೇವೆ ಅದನ್ನ ಚಿವಟಿ ಹಾಕುವುದು ಉತ್ತಮ. ರೋಗಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡುವಾಗ ಹೇಳಿದ್ರೆ ಈ ಶೀಘ್ರ ಸೊರಗು ರೋಗ ಎನ್ನುವಂತಹದ್ದು ಅಥವಾ ಕ್ವಿಕ್ ವಿಲ್ಟ್ ಎನ್ನುವಂತಹದ್ದು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ ಅಂತ ಹೇಳಿ, ಇದರ ಒಂದು ರೋಗ ಲಕ್ಷಣಗಳು ಯಾವ ಸಂದರ್ಭದಲ್ಲಿ ಈ ರೋಗ ತೀವ್ರತೆ ಜಾಸ್ತಿ ಆಗ್ತದೆ ಮತ್ತು ಇವನ್ನ ಸಮಗ್ರವಾಗಿ ಹೇಗೆ ನಿರ್ವಹಣೆ ಮಾಡಬಹುದು? ಕಾಳುಮೆಣಸಿನಲ್ಲಿ ಬಾಧಿಸುವ ರೋಗಗಳಲ್ಲಿ ಪೈಟಾಪ್ತರ ಬುಡಕೊಳೆ ರೋಗ ಏನಂತ ಇದೆ, ಇದು ರೈತರಿಗೆ ಹೆಚ್ಚಿನ ಆರ್ಥಿಕ ಹಾನಿಯನ್ನು ಉಂಟು ಮಾಡುವಂತಹ ಒಂದು ರೋಗವಾಗಿದೆ. ಈ ರೋಗದಿಂದ ಒಂದು 25-30% ನಮಗೆ ಕಾಳುಮೆಣಸಿನ ಬೆಳೆ ಹಾನಿಗೊಳಗಾಗುವುದನ್ನು ನಾವು ಕಾಣ್ತೇವೆ. ಯಾಕೆಂದ್ರೆ ಇದರಲ್ಲಿ ಪೈಟಾಪ್ತರ ಕ್ಯಾಪ್ಸಿಸಿ ಎಂಬ ಶಿಲೀಂಧ್ರದಿಂದ ಈ ಶೀಘ್ರ ಸೊರಗು ರೋಗ ಬರುವಂತದ್ದು. ಈ ರೋಗಾಣುವಿಗೆ ಹೆಚ್ಚಿನ ತೇವಾಂಶ ಮತ್ತು ಜೋಗು ಪ್ರದೇಶ ಏನಿದೆ, ಈ ಕೂಡಿದ ಜೋಗು ಪ್ರದೇಶದಿಂದ ಕೂಡಿದ ವಾತಾವರಣ ಆಗಿರುವ ಅಥವಾ ಹೆಚ್ಚಿನ ತೇವಾಂಶದಿಂದ ಕೂಡಿದ ವಾತಾವರಣ ಆಗಿರ್ಬೋದು ಇದರ ವೃದ್ಧಿಗೆ ಸಹಕಾರಿಯಾಗುತ್ತೆ. ಆದರೆ ಮಳೆಗಾಲದಲ್ಲಿ ಕಂಡುಬರುವ ಈ ರೋಗವು ಹಿಂದಿನ ವರ್ಷಗಳ ರೋಗ ಪೀಡಿತ ಬಳ್ಳಿಯಲ್ಲಿರುವ ಉಳಿಕೆ ರೋಗಾಣುವಿನಿಂದ ಬರುವಂಥದ್ದು. ಇದರ ನಿರ್ವಹಣೆಗೆ ನಾವು ಯಾವ ರೀತಿ ಮಾಡಬಹುದು ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಆವಾಗಲೇ ಒಂದು ಹೇಳಿದೆ, ಗಿಡ ನೆಡುವಾಗ ನಾವು ಇದು ಕಸಿ ಕಟ್ಟಿದ ಗಿಡಗಳನ್ನೇ ಯೂಸ್ ಮಾಡುವಂಥದ್ದು. ತೋಟಗಳಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು, ಅಂದರೆ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡುವಂಥದ್ದು. ರೋಗ ಪೀಡಿತ ಏನು ಬಳ್ಳಿಗಳಿರುತ್ತೆ ಅದನ್ನು ಕಿತ್ತು ನಾಶಪಡಿಸಬೇಕು, ಅಂದರೆ ತೋಟದಿಂದ ಹೊರಹಾಕಿ ಅದನ್ನು ನಾಶಪಡಿಸುವಂಥದ್ದು, ಇದು ಮುಂಜಾಗ್ರತಾ ಕ್ರಮ. ಮತ್ತು ತೋಟದಲ್ಲಿ ಯಾವಾಗಲೂ ಹೆಚ್ಚಿನ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುವಂಥದ್ದು, ಈ ಮುಂಜಾಗ್ರತಾ ಕ್ರಮವನ್ನು ನಾವು ವಹಿಸಬೇಕಾಗುತ್ತೆ. ವಿವಿಧ ಬೇಸಾಯ ಕ್ರಮಗಳನ್ನು ಅನುಸರಿಸುವಾಗ ನಾವು ಕಾಳುಮೆಣಸಿನ ಬಳ್ಳಿಯ ಬೇರುಗಳಿಗೆ ಹಾನಿಯಾಗದಂತೆ ನೋಡ್ಕೋಬೇಕಾಗುತ್ತೆ. ಮತ್ತೆ ನೆಲದ ಮೇಲೆ ಹರಡಿರುವ ಮತ್ತು ಹೆಚ್ಚು ಕವಲು ಬಳ್ಳಿಗಳು ಏನಿರುತ್ತೆ ಅದನ್ನು ಮುಂಗಾರಿಗೆ ಮುನ್ನ ಕತ್ತರಿಸಿ ತೆಗೆಯುವಂಥದ್ದು ಸೂಕ್ತ. ಮತ್ತು ಉಳಿದ ಬಳ್ಳಿಗಳು ಏನಿರುತ್ತೆ ಅದನ್ನು ಆಶ್ರಯ ಮರಕ್ಕೆ ಕಟ್ಟಿ ಬೆಳೆಯಲು ಬಿಡಬೇಕಾಗುತ್ತೆ. ಮತ್ತು ಈಗ ಸಾವಯವ ರೀತಿಯಲ್ಲಿ ನಾವು ಈ ರೋಗವನ್ನು ಕಂಟ್ರೋಲ್ ಮಾಡೋದಾದರೆ ಈಗ ಟ್ರೈಕೋಡರ್ಮಾ ಅಂತ ಜೈವಿಕ ಶಿಲೀಂಧ್ರನಾಶಕ ಏನಿದೆ ಇದನ್ನು 50 ಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಯೂಸ್ ಮಾಡ್ತೀವಲ್ಲ ಅದರ ಜೊತೆ ಮಿಶ್ರಣ ಮಾಡಿ ಗಿಡಗಳಿಗೆ ಹಾಕುವಂಥದ್ದು. ಇನ್ನು ಮತ್ತು 1% ಬೋಡೋ ದ್ರಾವಣ ಏನಿದೆ ಅದನ್ನು ಗಿಡದ ಬುಡಕ್ಕೆ ಸುರಿಯುವಂಥದ್ದು, ಅಂದರೆ ಬುಡ ತೊಯ್ಯುವ ಹಾಗೆ ನೆನೆಸಬೇಕು. ಮತ್ತು ಇದನ್ನು 1% ಬೋಡೋ ದ್ರಾವಣವನ್ನು ಸಿಂಪಡಣೆಯನ್ನು ಕೂಡ ತೆಗೆದುಕೊಳ್ಬಹುದು. ಇದನ್ನು ಯಾವಾಗ ಮಾಡಬೇಕು ಅಂದರೆ ಮೇ ಜೂನ್ ಟೈಮಲ್ಲಿ, ಅಂದರೆ ನಮಗೆ ಯಾವಾಗ ಮೊದಲು ಮಳೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಈಗ 1ನೇ ಸಿಂಪಡಣೆಯನ್ನು ತಗೊಳ್ಳೋದು. ನೆಕ್ಸ್ಟ್ 2ನೇ ಸಿಂಪಡಣೆಯನ್ನು 35 ದಿನಗಳ ನಂತರ 2ನೇ ಸಿಂಪಡಣೆಯನ್ನು ತೆಗೆದುಕೊಳ್ಳಬಹುದು. ಇನ್ನು ಈ ಶೀಘ್ರ ಸೊರಗು ರೋಗ ಬಂತು ಅಂದರೆ ಒಂದು 10-15 ದಿನಗಳಲ್ಲಿ ನಾವು ಗಿಡ ಒಣಗೋದನ್ನು ಕಾಣ್ತೇವೆ. ಇನ್ನು ಬಂದಂತಹ ಗಿಡಗಳಲ್ಲಿ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬಹುದು ಅಂದರೆ ಶಿಲೀಂಧ್ರನಾಶಕವಾಗಿ ಈಗ ಪ್ರಚಲಿತವಾಗಿದ್ದು ಶಿಲೀಂಧ್ರನಾಶಕ ಇದು ಮೆಟಲ್ಯಾಕ್ಸಿಲ್ ಅಂತ ಇದೆ, ಅದನ್ನು 1 ಲೀಟರ್ ನೀರಿಗೆ 2 ಗ್ರಾಂನಷ್ಟು ಬೆರೆಸಿ ಈಗ ಬುಡಕ್ಕೆ ತೊಯ್ಯುವ ಹಾಗೆ ಸುರಿಯುವಂಥದ್ದು, ಡ್ರೆಂಚಿಂಗ್ ಅಂತ ಏನು ಕರಿತೀವಿ, ಆ ರೀತಿ ಮಾಡೋದ್ರಿಂದ ಈಗ ಕಾಳುಮೆಣಸಿನಲ್ಲಿ ಶೀಘ್ರ ಸೊರಗು ರೋಗದ ನಿರ್ವಹಣೆಯನ್ನು ಮಾಡಬಹುದು. ಈಗ ಪ್ರಾರಂಭಿಕ ಹಂತಗಳಲ್ಲಿ ಕೆಲವೊಂದು ಎಲೆಗಳು ಸ್ವಲ್ಪ ಹಳದಿ ಆಗುವಂತಹದ್ದು ಅಥವಾ ಪೇಲ್ ಎಲ್ಲೋ ಅಂತ ಹೇಳ್ತೀವಲ್ಲ ಅಂತಹದ್ದು ಪರಿಸ್ಥಿತಿ ಕೂಡ ಬರ್ತದೆ, ಆ ಹಂತದಲ್ಲಿ ಸಿಂಪಡಣೆ ಮಾಡಿದರೆ ಹತೋಟಿ ಮಾಡಬಹುದಾ? ಆ ಹಂತದಲ್ಲಿ ಸಿಂಪಡಣೆ ಮಾಡಿದ್ರೆ ಹತೋಟಿ ಮಾಡಬಹುದು ಸರ್. ಅಂದರೆ ನಾವು ಇಂಟಿಗ್ರೇಟೆಡ್ ಸಮಗ್ರ ಪದ್ಧತಿಯನ್ನು ಅನುಸರಿಸಿದ ಆದಲ್ಲಿ ನಾವು ಹತೋಟಿಯನ್ನು ಮಾಡಬಹುದು. ಮುಖ್ಯವಾಗಿ ನಾವು ತೋಟವನ್ನು ಶುಚಿಯಾಗಿಟ್ಕೊಳ್ಬೇಕು, ಈಗ ನಾ ಹೇಳಿದಂತ ಇದೆಲ್ಲ ಪದ್ಧತಿಯನ್ನು ಅನುಸರಿಸಿದಲ್ಲಿ ನಾವು ಕಂಟ್ರೋಲ್ ಅನ್ನು ಮಾಡಬಹುದು ಸರ್. ಆಮೇಲೆ ಈಗ ಕಾಳು ಮೆಣಸಿನಲ್ಲಿ ಪೊಳ್ಳು ಬೀಟ್ಲೆ ಅನ್ನುವಂಥದ್ದೊಂದು ಸಮಸ್ಯೆಯೂ ಕೂಡ ಇದೆ. ಕಾಳುಗಳಲ್ಲಿ ಒಂದು ರೀತಿಯ ಜೀರುಂಡೆಗಳು ಹಾನಿಯನ್ನು ಉಂಟು ಮಾಡುವಂತಹದ್ದು, ಇದು ಹೆಚ್ಚು ಹಾನಿ ಉಂಟು ಮಾಡ್ತದೆ ಅಥವಾ ನಿರ್ವಹಣಾ ಕ್ರಮದ ಅಗತ್ಯ ಬರ್ತದ? ಇದರ ಪೊಳ್ಳು ಬೀಟಲ್ ಸಮಸ್ಯೆ ತೀರಾ ಈ ಭಾಗದಲ್ಲೆಲ್ಲ ಜಾಸ್ತಿ ಇಲ್ಲ ಸರ್. ಅಂದ್ರೆ ಜಾಸ್ತಿ ಇರುವ ಕಡೆ ಇದೇನಂದ್ರೆ ಪೊಳ್ಳು ಬೀಟಲ್ ಹಾನಿನೂ ಇದೆ. ಹಾನಿ ಅಂದ್ರೆ ಏನಂದ್ರೆ ಇದು ಕರೆಗಳನ್ನು ತಿನ್ನುವುದರಿಂದ ಏನಾಗುತ್ತೆ ಅಂದ್ರೆ ಕರೆಗಳಲ್ಲಿ ಕರೆಗಳು ಉದುರೋಗುವ ಸಮಸ್ಯೆಗಳು ಇದೆ. ಇದರ ಆತರ ಸಮಸ್ಯೆ ಜಾಸ್ತಿ ಏನೂ ಇಲ್ಲ ಸರ್. ಇದು ಸಾಮಾನ್ಯವಾಗಿ ಈಗ ಗೊಬ್ಬರ ಅಥವಾ ಪೋಷಕಾಂಶ ಅಂದ ತಕ್ಷಣ ನಾವು ಎನ್ ಪಿ ಕೆಯ ಬಗ್ಗೆ ಯೋಚನೆ ಮಾಡ್ತೀವಿ, ಜೊತೆಗೆ ಒಂದಷ್ಟು ಕಾಂಪೋಸ್ಟ್ ಹಟ್ಟಿ ಗೊಬ್ಬರ ಇಂಥದನ್ನು ಕೂಡ ಹಾಕ್ತೀವಿ. ಇವಲ್ಲದೆ ಈ ಸೂಕ್ಷ್ಮ ಪೋಷಕಾಂಶಗಳ ಒಂದು ಮಹತ್ವ ಏನು, ಹೇಗೆ ಕೊಡುವಂತಹದ್ದು? ಈಗ ಕಾಳು ಮೆಣಸಿನಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಸಿಂಪಡಣೆಯ ಮುಖಾಂತರ ನಾವು ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡಬಹುದು. ಯಾಕೆಂದ್ರೆ ಕಾಳು ಮೆಣಸಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಇದೆ. ಈಗ ಸಿಂಪಡಣೆಯನ್ನು ಮಾಡುವುದರಿಂದ ಕಾಳು ಮೆಣಸಿನಲ್ಲಿ ಗಿಡಗಳ ಬಳ್ಳಿಗಳ ಏನು ಬೆಳವಣಿಗೆ ಇದೆ ಅದನ್ನು ಉತ್ತೇಜಿಸಿ ನಾವು ಕಾಳು ಮೆಣಸಿನ ಇಳುವರಿ ಆಗಿರ್ಬೋದು ಮತ್ತು ಗುಣಮಟ್ಟವನ್ನು ಹೆಚ್ಚಿಸಬಹುದು. ಈಗ ಕಾಳು ಮೆಣಸಿನಲ್ಲಿ ಕರೆಗಳ ಸಂಖ್ಯೆ ಆಗಿರ್ಬೋದು ಅಥವಾ ಕರೆಗಳ ಗಾತ್ರವನ್ನು ನಾವು ಈ ಸಿಂಪಡಣೆ ಮುಖಾಂತರ ಹೆಚ್ಚಿಸಬಹುದು. ಇದರಲ್ಲಿ ಇದಕ್ಕ ಪೆಪ್ಪರ್ ಸ್ಪೆಷಲ್ ಅಂತ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಇದೆ. ಇದನ್ನು 1 ಲೀಟರ್ ನೀರಿಗೆ 5 ಗ್ರಾಂನಷ್ಟು ಬೆರೆಸಿ ಮೊದಲನೇದಾಗಿ ನಾವು ಹೂ ಬಿಡುವ ಸಮಯ ಅಂದ್ರೆ ಮೇ ಜೂನ್ ಟೈಮಲ್ಲಿ ಮೊದಲ ಸಿಂಪಡಣೆಯನ್ನು ಕೈಗೊಂಡು ಎರಡನೇ ಸಿಂಪಡಣೆಯನ್ನು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ತೆಗೆದುಕೊಳ್ಳುವುದರಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಸರಿದೂಗಿಸಬಹುದು. ಒಳ್ಳೆಯದು ಡಾಕ್ಟರ್ ಮಹಾಂತೇಶ್ವರೇ, ಕರಿಮೆಣಸಿನ ಒಂದು ಸಮಗ್ರ ಬೇಸಾಯ ಕ್ರಮದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಳು ಮೆಣಸು ಕೃಷಿಯಲ್ಲಿ ಸುಧಾರಿತ ಕೃಷಿ ಪದ್ಧತಿ ಈ ವಿಚಾರವಾಗಿ ಬ್ರಹ್ಮ ಅವರ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಇಲಾಖೆಯ ಡಾಕ್ಟರ್ ಮಹಾಂತೇಶ್ ಪಿಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇನ್ನು ನರ್ಸರಿ ನಿರ್ವಹಣೆ ಈ ವಿಚಾರವಾಗಿ ಎಂ ಜಯರಾಮ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಜಯರಾಮ್ ಅವರಿದ್ದಾರೆ. ಇವರ ವಿಶೇಷತೆ ಏನು ಅಂತಂದರೆ, ಸಸ್ಯ ಕ್ಷೇತ್ರ ಅಥವಾ ನರ್ಸರಿ ಇದರ ಒಂದು ನಿರ್ವಹಣೆಯಲ್ಲಿ ಕಳೆದ 3 ದಶಕಗಳಿಂದ ಇವರು ದುಡಿತಾ ಇದ್ದಾರೆ. ಮಂಗಳೂರಿನ ಕದ್ರಿಪ್ ಉದ್ಯಾನವನ ಇರ್ಬೋದು, ಪಿಲಿಕುಳದ ನಿಸರ್ಗಧಾಮ ಇರ್ಬೋದು, ಇಲ್ಲೆಲ್ಲ ಸಾಕಷ್ಟು ಕೆಲಸವನ್ನು ಮಾಡಿದಂಥ ಜಯರಾಮ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಜಯರಾಮ್ ಅವರೇ. ನಮಸ್ಕಾರ. ನೀವು ಈ ಒಂದು ಸಸ್ಯಕ್ಷೇತ್ರ ನಿರ್ವಹಣಾ ಕ್ಷೇತ್ರಕ್ಕೆ ಹೇಗೆ ಕಾಲಿಟ್ರಿ, ಹೇಗೆ ಬಂದ್ರಿ? ನಾನು ಮೊದಲೇ 1962 ಮಂಗಳೂರಿನ ಬೆಂದೂರಿನಲ್ಲಿ ತೋಟಗಾರನಾಗಿ ಕೆಲಸ ಸೇರಿದೆ. ಮುಂದಕ್ಕೆ ಆಗಲೇ ನನಗೆ ಭಾಳ ಇಂಟ್ರೆಸ್ಟು, ನಾನು ತರಕಾರಿಯಲ್ಲಿ ನನ್ನ ಪರಿಣತೆ. ನಿಮ್ಮ ಊರು ಯಾವುದು? ನಂದು ಉಪ್ಪಳ, ಕಾಸರಗೋಡು ತಾಲೂಕಿನ ಉಪ್ಪಳ ಬಂದಿಯೋಡ್ನ ಕುಬಣೂರು ಎಂಬಲ್ಲಿ. ನಾನೇನಂದರೆ ಆಗಲೇ ನಮ್ಮಲ್ಲಿ ಭಾಸ್ಕರ್ ಅಂತ ಒಬ್ಬರು ಇದ್ದರು, ಅವರು ಹೂವಿನ ಬಗ್ಗೆ ಇಂಟ್ರೆಸ್ಟ್ ಇದ್ದರು, ನಾನು ತರಕಾರಿ ಬಗ್ಗೆ. ಮಧ್ಯಾಹ್ನ ನಮ್ಮ ಊಟ ಟೈಮ್ ನಂತರ ನಾನು ಈ ಹೂವಿನ ಬಗ್ಗೆ ಇಂಟ್ರೆಸ್ಟ್ ತಗೊಂಡೆ ಕಲೀಲಿಕ್ಕೆ, ಅವರು ತರಕಾರಿ ಬಗ್ಗೆ ತಗೊಂಡ್ರು. ಮುಂದಕ್ಕೆ ನಾನು ಅದೇ ಆದ ಮೇಲೆ ನಾನು ಸಿರ್ಸಿಯಲ್ಲಿ ಅಂದರೆ ಸಿದ್ದಾಪುರದಲ್ಲಿ 1 ವರ್ಷ ತರಬೇತಿ ಪಡೆದೆ ಇಲಾಖೆಯ ಲೆಕ್ಕದಲ್ಲಿ. ನಂತರ ಬಂದು ಇಲ್ಲೇ ಪ್ರಮೋಷನ್ ಆಗಿ ಅಂದರೆ ಇಲ್ಲಿ ಮಂಗಳೂರಿನಲ್ಲಿ ನಾನು ತಿರ್ಗಾ ನನಗೆ ಸ್ವಲ್ಪ ಸಮಯ ಒಂದು 10 ವರ್ಷ ಇಲ್ಲಿ ಆದಮೇಲೆ ತಿರ್ಗಾ ಮಡಿಕೇರಿಗೆ ಹೋದೆ. ಅಲ್ಲಿ ಮಡಿಕೇರಿಯಲ್ಲಿ ನಾನು ರಾಜಾಸೀಟ್ ಉದ್ಯಾನವನದಲ್ಲಿ ನಿರ್ವಹಿಸಿ, ಅದಲ್ಲದೆ ಜನರಲ್ ಅಂದರೆ ಎಲ್ಲ ಮಂಗಳೂರು ತಾಲೂಕಿನ ಸಹಾಯಕ ಅಧಿಕಾರಿ ಇಲ್ಲದಾಗ 2 ಹುದ್ದೆಯನ್ನು ಸಹ ನಾನು ನಿರ್ವಹಿಸಿದೆ ಅಲ್ಲಿ. ನಂತರ ನಾನು ಅಲ್ಲಿಂದ ನಾನಾಗಿಯೇ ಇಲ್ಲ, ನನಗೆ ಅಲ್ಲಿ ಅಧಿಕಾರಿ ಒಬ್ಬರು ಶಿವಶಂಕರಪ್ಪ ಇದ್ದರು ಡೆಪ್ಟಿ ಡೈರೆಕ್ಟ್ರು. ನನ್ನ ಮೇಲೆ ಭಾಳ ಅಭಿನಾಗಿ ನನ್ನನ್ನು ಬೃಂದಾವನಕ್ಕೆ ಕರ್ಕೊಳ್ಳಿಕ್ಕೆ ಅಂತ ಅಶ್ವಥ್ ಅಂತ ಒಬ್ಬರು ಜಾಯಿಂಟ್ ಡೈರೆಕ್ಟ್ರಿಗೆ ಹೇಳ್ಕೊಂಡ್ರು. ಅವರು ಹೇಳಿದರು ನೀನು ಮಂಗಳೂರಿಗೆ ಅವ್ರನ್ನ ಕಳಿಸಾರೆ ಕಳಿಸಪ್ಪ, ನೀನು ಅವನ್ನ ಅಲ್ಲಿಗೆ ಯಾಕೆ ಮೈಸೂರಿಗೆ ಕರ್ಕೊಂಡು ಹೋಗ್ತೀಯ ಅಂತ. ಮಂಗಳೂರಿಗೆ ನನ್ನನ್ನು ಪೋಸ್ಟ್ ಇಲ್ಲದೆ ಪುತ್ತೂರಿನಲ್ಲಿ ಪೋಸ್ಟ್ ಕೊಟ್ಟು ಮಂಗಳೂರಿನ ಕೆಲಸ ಮಾಡಲಿಕ್ಕೆ ಅಂತ ಕೆಲಸ ನಿರ್ವಹಿಸಿದರು. ಈಗ ಪಿಲಿಕುಳ ನಿಸರ್ಗಧಾಮಲ್ಲಿ ಸೇರಿ ಎಷ್ಟು ವರ್ಷ ಆಯ್ತು ಇವಾಗ? ನಾನೀಗ 8 ವರ್ಷ ಹತ್ತಿರ ಬಂತು. ನಿಮ್ಮ ಜವಾಬ್ದಾರಿ ಏನೇನು ಅಲ್ಲಿ? ನನ್ನ ಜವಾಬ್ದಾರಿ ಅಂದರೆ ನಾನು ಈ ತೋಟಗಾರಿಕೆಯ ಅಂದರೆ ಗಾರ್ಡನ್ ಬಗ್ಗೆ ಫುಲ್ಲು ನನಗೆ, ಅಂದರೆ ಬೋಟಿಂಗ್ನಲ್ಲಿ ಫುಲ್ಲು ಗಾರ್ಡನ್ ಅಂದರೆ ಅಲ್ಲಿ ಒಬ್ಬರು ನಿರ್ವಹಣೆ ಮಾಡೋದು ಅಂದರೆ ಅದರ ಉಸ್ತುವಾರಿಯನ್ನು ಫುಲ್ ನೋಡಿಕೊಳ್ತಿದ್ದೆ. ಇನ್ನು ಈಗಾಗಲೇ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಹೊಸದಾಗಿ ಈಗಾಗಲೇ ಗಾರ್ಡನ್ ಒಂದು ಶುರುವಾಗಿದೆ, ಅದರ ಫುಲ್ಲು ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೇನೆ. ಇನ್ನು ಇಲ್ಲಿ ಜೂನಲ್ಲಿ ಸಹ ಗಾರ್ಡನ್ ಅಂದರೆ ನನಗೆ ಸಂಬಂಧಪಟ್ಟಿದೆ. ಇದಲ್ಲದೆ ನರ್ಸರಿಯಲ್ಲಿ ಫುಲ್ಲು ಅಂದರೆ ಪೂರ್ತಿ ಜವಾಬ್ದಾರಿ, ಗಿಡಗಳನ್ನು ನೀವು ಮಾಡು ಉತ್ಪತ್ತಿ ಮಾಡುವುದು ಅದರ ಬಂದು, ಮತ್ತು ನಮಗೆ ಬೇಕಾದ ಈ ಬೋಟಿಂಗ್ ಎಲ್ಲ ಹೊರಗಡೆ ತರುವ ಬದಲು ನಮ್ಮ ಗಿಡದಿಂದಲೇ ನಾವು ಸಹರಿಸಿ ಅಲ್ಲಿಗೆ ಗಿಡವನ್ನು ನಾವು ಸರಬರಾಜು ಮಾಡುವುದು ಅಂದರೆ ನಮ್ಮದು, ಹೊರಗಡೆ ತರಲಿಕ್ಕಿಲ್ಲ. ಎರಡನೇ ಅಲ್ಲಿ ಅಡಿಕೆ ತೋಟ ಉಂಟು, ಅಡಿಕೆ ತೋಟ ನಿರ್ವಹಣೆ ಮಾಡ್ತೇವೆ. ಗದ್ದೆ ಉಂಟು, ಗದ್ದೆಯನ್ನು ಸಹ ನಿರ್ವಹಣೆ ಗದ್ದೆ ಸಹ ಮಾಡ್ತಾ ಇದ್ದೇವೆ. ಅಂದರೆ ಮತ್ತೆ ಕರಕುಶಲ ಗ್ರಾಮದಲ್ಲಿ ನಮ್ಮ ಗಿಡಗಳು ಇರುತ್ತೆ, ಅಂದರೆ ಇದನ್ನು ಸಹ ನೋಡಿಕೊಳ್ತೇವೆ. ಇದೆಲ್ಲವನ್ನು ಈಗ ನಿಮ್ಮ ಸಹಾಯಕರಾಗಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನನ್ನ ಸಹಾಯಕರಾಗಿ ಬೋಟಿಂಗ್ನಲ್ಲಿ 2 ಜನ ಇದ್ದಾರೆ, ನರ್ಸರಿಯಲ್ಲಿ ಒಬ್ಬರಿದ್ದಾರೆ, ಜೂನಲ್ಲಿ ಒಬ್ಬರಿದ್ದಾರೆ, ಇನ್ನೊಬ್ಬರು ಪ್ರಾದೇಶಿಕ ವಿಜ್ಞಾನದಲ್ಲಿ ಇಲ್ಲ, ಇದ್ದರು ಅವರು ಬಿಟ್ಟು ಹೋಗಿದ್ದಾರೆ. ಈಗ ಈ ನರ್ಸರಿ ನಿರ್ವಹಣೆ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಮಾತನಾಡುವ, ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯ ಅಭಿವೃದ್ಧಿನ 3 ರೀತಿಯಿಂದ ಮಾಡ್ತೀವಿ ಅಂತ ಹೇಳ್ತೀವಿ. ಬೀಜಗಳಿಂದ ಅಭಿವೃದ್ಧಿಪಡಿಸ್ತೇವೆ, ಕಾಂಡಗಳಿಂದ ಅಭಿವೃದ್ಧಿಪಡಿಸ್ತೇವೆ, ಆಮೇಲೆ ಗಡ್ಡೆಗಳು ಅಥವಾ ಇವುಗಳನ್ನು ಕಟಿಂಗ್ಸ್ ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ಉಪಯೋಗಿಸ್ತೇವೆ ಅಂತ ಹೇಳಿ. ನರ್ಸರಿ ನಿರ್ವಹಣೆ ಅಂದರೆ ಏನೇನು ಮಾಡಬೇಕಾಗ್ತದೆ ಹೇಳಿ? ನರ್ಸರಿ ನಿರ್ವಹಣೆಗೆ ಮೊದಲನೇದಾಗಿ ಗಿಡವನ್ನು ಉತ್ಪಾದನೆ ಮಾಡುವಂಥ ಸ್ಥಳವನ್ನು ಮೊದಲು ನಾವು ಸ್ವಚ್ಛತೆಗೊಳಿಸಿ ಮಣ್ಣನ್ನು ಏರು ಅಂದರೆ ಮಳೆಗಾಲದಲ್ಲಿ 1 ಅಡಿ ಎತ್ತರಕ್ಕೆ ಪಾತಿ ಮಾಡಿ ಆ ಪಾತಿಗೆ ನಾವು ಒಳ್ಳೆಯ ಅದನ್ನು ನುಸುಲು ಮಾಡಿ ಈ ಮರದ ಎಲೆ ಕಡ್ಡಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಸುಟ್ಟರೆ ಅದರಲ್ಲಿರುವ ಅಂದರೆ ಬ್ಯಾಕ್ಟೀರಿಯಾ ಅಂದರೆ ರೋಗಗಳು ಮತ್ತು ಹುಳಗಳೆಲ್ಲ ಅಂದರೆ ಫಂಗಸ್ ಬರೋದಕ್ಕೆ ಮುಂದಕ್ಕೆ ಆ ಸೂಕ್ಷ್ಮ ಜೀವಿಗಳು ಬರೋದಕ್ಕೆ ಒಳ್ಳೆಯದು. ಇದಾದ ಮೇಲೆ ಅದರ ಮೇಲೆ ಪ್ಲಾಸ್ಟಿಕ್ ಸೀಟ್ ಹಾಕಬೇಕು, ಯಾಕಂದರೆ ಬಿಸಿಲಿನ ತಾಪಕ್ಕೆ ಅದು ಅದರಲ್ಲಿರುವಂಥ ರೋಗ ಮತ್ತು ಈ ಹುಳಗಳೆಲ್ಲ ಸತ್ತೋಗ್ತದೆ. ನಂತರ ಮಳೆ ಬಂದ ನಂತರ ಈ ಪ್ಲಾಸ್ಟಿಕ್ ತೆಗೆಬಿಟ್ಟು ನಮಗೆ ಬೇಕಾದ ಅಂದರೆ ಸರ್ಟಿಫೈಡ್ ಅಂದರೆ ಅದನ್ನು ತೋಟಗಾರಿಕೆ ಇಲಾಖೆ ಆಗ್ಬೋದು ಅಥವಾ ದೃಢೀಕರಿಸಿದ ಯಾವುದೇ ಕಂಪನಿಯಿಂದ ಅದನ್ನು ಬೀಜವನ್ನು ತಂದು ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಬೇರೆ ಬೇರೆ ಜಾತಿ ಇರ್ಬೋದು, ಅದನ್ನು ಹೂವಿನ ಗಿಡ ಇರ್ಬೋದು ಅಥವಾ ಇನ್ನಿತರ ಹಣ್ಣಿನ ಗಿಡ ಇರ್ಬೋದು, ಯಾವುದೇ ಗಿಡಗಳನ್ನು ಸಹ ಅದರಲ್ಲಿ ಹಾಕಿ ಅದನ್ನು ನೋಡಿಕೊಳ್ಬೇಕು. ಇದು ಮಳೆಗಾಲದಲ್ಲಿ, ಆದರೆ ಈ ಮಳೆಗಾಲದಲ್ಲಿ ನೀರಿನ ಅವಶ್ಯ ಇಲ್ಲ ಅಂದರೆ ಮಳೆ ಬರ್ತದೆ. ಬೇಸಿಗೆಗಾಲದಲ್ಲಿ ಮಾಡಬೇಕಾದ್ರೆ 6 ಇಂಚು ಆಳದಲ್ಲಿ ಮಾಡಬೇಕು, ಯಾಕಂದರೆ ನೀರು ಹೊರಗೆ ಹೋಗಬಾರದು, ಮಳೆಗಾಲದಲ್ಲಿ ನೀರು ಹೋಗಬೇಕು ಬಸಿದು. ಬೇಸಿಗೆಗಾಲದಲ್ಲಿ ನೀರಲ್ಲೇ ಇಂಗಬೇಕು, ಗುಂಡಿಯಲ್ಲಿ ಮಾಡಬೇಕು. ಅಂದರೆ ಮೇಲೆ ಹೇಳಿದಾಗೆ ಮಣ್ಣು ಮರಳು ಗೊಬ್ಬರ ಅಂದರೆ 1 ಮರಳು 1 ಮಣ್ಣು 1 ಗೊಬ್ಬರ ಈ ಪ್ರಮಾಣದಲ್ಲಿ ಹಾಕಿ ಒಳ್ಳೆ ಕೊಚ್ಚಿ ಅದರ ಮೇಲೆ ನಾವು ತಿಳಿಸಿದಂತೆ ನೀರನ್ನು ಹಾಕಬೇಕು. ಆದರೆ ಬೇಸಿಗೆ ಇರುವುದರಿಂದ ತಾಪವು ಬರೋದರಿಂದ ನೆಟ್ಲೋನ್ ಸಿಗುತ್ತದೆ. ಈಗ ಒಂದು ವೇಳೆ ನೆಟ್ಲೋನೆ ಬೇಡ, ತೆಂಗಿನ ಗರಿ ಸಿಗುತ್ತದೆ, ಅದರಿಂದ ಅದನ್ನು ನೆರಳು ಮಾಡಬೇಕು. ಈ ರೀತಿ ಬಂದ ಮೇಲೆ ಗಿಡಗಳು 10 ಕಂಪನಿಯಲ್ಲಿ ಆ ಪ್ಯಾಕೆಟ್ ಮೇಲೆ ಬರೆದೇ ಇಷ್ಟು ಗಿಡದಲ್ಲಿ ಮೊಳಕೆ ಬರ್ತದೆ ಅಂತ ಇರ್ತದೆ, ಅದನ್ನು ನಾವು ಬೇರೆ ಗಿಡಗಳಿಗೆ ಅಂದರೆ ವರ್ಗಾವಣಿಸಬೇಕು. ಈ ಮಣ್ಣು ಮರಳು ಗೊಬ್ಬರ ಪಾಲಿಥಿನ್ ಬ್ಯಾಗ್ನ ಮೊದಲೇ ತುಂಬಿಸಿಡಬೇಕು ನಾವು ಸರಿ ಪ್ರಮಾಣದಲ್ಲಿ, ಅಥವಾ ಕುಂಡದಲ್ಲಿ ಸಹ ತುಂಬಿಸಿಡಬೇಕು. ಕೆಲವು ಕುಂಡದಲ್ಲಿ ನೆಡಬೇಕಾಗ್ತದೆ, ಈಗ ಹೂವಿನ ಗಿಡ ಎಲ್ಲ ಕುಂಡದಲ್ಲಿ ನೆಡಬೇಕು, ಕೆಲವು ಗಿಡಗಳನ್ನು ಪಾಲಿಥಿನ್ ಬ್ಯಾಗ್ನಲ್ಲಿ ನೆಡಬೇಕು. ಈಗ ಉದಾಹರಣೆ ಮಾವಿನ ಓಟೆ, ಅದು ಬಂದರೂ ಸಹ ಅದನ್ನು ಪಾಲಿಥಿನ್ ಬ್ಯಾಗ್ನಲ್ಲೇ ನೆಡಬೇಕು, ಯಾಕಂದರೆ ನಮಗೆ ಮುಂದಕ್ಕೆ ಮೆದುಕಸಿ ಮಾಡಲಿಕ್ಕೆ. ಇದನ್ನು ಈ ಬ್ಯಾಗ್ಗಳಲ್ಲಿ ತುಂಬಿಸೋದು, ಪಾಟ್ನಲ್ಲಿ ತುಂಬಿಸೋದು, ಅಂದರೆ ನೆರಳಿನ ಅವಶ್ಯಕತೆ ಸ್ವಲ್ಪ ಸಮಯ ಅವಶ್ಯಕತೆ ಇದೆ. ಈಗ ನೆರಳು ಅಂದರೆ ಈಗ ಕೃತಕವಾಗಿ ಕೂಡ ನೆರಳು ಕೊಡಬಹುದು, ಮರದ ಅಡಿಯಲ್ಲಿ ಇಡಬಹುದು. ಹೌದು, ಆಮೇಲೆ ಕೃತಕವಾಗಿ ನೆರಳು ಕೊಡೋದು ಇದ್ರೆ ಹೇಗೆ? ಕೃತಕವಾಗಿ ಇದು ಶೇಡ್ ನೆಟ್ ಸಿಗುತ್ತೆ, ಅಂದರೆ 50-55 ಅಂತ ಇರ್ತದೆ. ಸಾಮಾನ್ಯ ಈ ಸಣ್ಣ ಗಿಡಗಳ 75-25 ಅಂದರೆ 75 ನೆರಳು 25 ಬಿಸಿಲು ಇಂಥ ಸೈಡ್ ನೆಟ್ಗಳನ್ನು ಒಳ್ಳೆಯದು. ಅದರಲ್ಲಿಯೂ ಬಿಳಿ ನಮ್ಮ ಮಂಗಳೂರಿಗೆ ಆಗುವುದಿಲ್ಲ, ಕಪ್ಪು ಅಥವಾ ಹಸಿರು ಇದು ನಮ್ಮ ಏರಿಯಾಕ್ಕೆ, ಅದು ಚಳಿಗಾಲ ಪ್ರದೇಶಕ್ಕೆ ಬಿಳಿ ಆಗುತ್ತದೆ, ನಮ್ಮಲ್ಲಿ ಇದು ಬೆಳಕು ಅಗತ್ಯ ಅಲ್ಲ ಅದಕ್ಕೆ ಅಂತ ಇದನ್ನು ಸೈಡ್ ನೆಟ್ ಮಾಡಿ. ಈ ಗಿಡ ದೊಡ್ಡದಾದ ಮೇಲೆ ನಮಗೆ ಈಗ ಗಿಡ ದೊಡ್ಡದಾದ ಕ್ಷಣ ಅದನ್ನು ನಾವು ವರ್ಗಾಯಿಸಬೇಕು. ಈಗ ಪ್ರಮಾಣ ಮೊದಲು ಹೇಳಿದ ಪ್ರಮಾಣದಲ್ಲಿ ಮಣ್ಣು ಮರಳು ಗೊಬ್ಬರವನ್ನು ತುಂಬಿಸಿಟ್ಟ ಪಾಲಿಥಿನ್ ಬ್ಯಾಗಿಗೆ ಅಂದರೆ ಅದು ಗಾತ್ರ ಪ್ರಕಾರ ಕೆಲವು 4x6 ಇರ್ಬೋದು ಅಥವಾ 5x8 ಇರ್ಬೋದು, ಇಂಥ ಗಾತ್ರದ ಬ್ಯಾಗ್ಗಳಿಗೆ ಈ ಗಿಡವನ್ನು ವರ್ಗಾಯಿಸಿ ನೀರನ್ನು ಕೊಡಬೇಕು. ಆ ಕೊಟ್ಟ ಸಂದರ್ಭದಲ್ಲಿ ಈ ಗಿಡವನ್ನು ಅಲ್ಲೇ ಇಡಲಿಕ್ಕೆ ಆಗುದಿಲ್ಲ, ಮುಂದೆ ಇದು ವರ್ಗಾಯಿಸಿ ಗಿಡ ಎಲ್ಲ ಸೆಟ್ಟಾದ ಮೇಲೆ ಒಂದು 15 ದಿನಗಳ ಮೇಲೆ ಎಲ್ಲ ಅಂದರೆ ಅದು ಸಂಪೂರ್ಣ ಮಣ್ಣಿನವರೆಗೆ ಬೆರೆತಿದೆ. ಇದನ್ನು ನಾವು ಬೇಕಾದಾಗಲೂ ನೆಡಬೇಕಾಗ್ತದೆ. ಈಗ ಹೂವಿನ ಗಿಡ ಆದರೆ ಚಟ್ಟಿಯಲ್ಲಿ ನೆಡಬೇಕಾಗ್ತದೆ, ಅಥವಾ ಭೂಮಿಯಲ್ಲಿ ಪಾತಿ ಅಂದರೆ ಗಾರ್ಡನ್ ಆದರೆ ಪಾತಿ ಆದರೆ ಬೆಡ್ ಮಾಡಿ ಬೆಡ್ನಲ್ಲಿ ನೆಡಬೇಕಾಗ್ತದೆ. ಕೆಲವೊಂದು ಗಿಡಗಳು ಮರದ, ಈಗ ಪಪ್ಪಾಯಿ ಗಿಡ ಅದನ್ನು ಈಗ ಅಲ್ಲೇ ಇಡಬೇಕಾದ ಅದು ಮರದ ಎಲ್ಲಿ ಆಶ್ರಯ ಬೇಕು ಆ ಜಾಗವನ್ನು ನಾವು ನೆರಳಿಸಿ ಅಲ್ಲಿ ನೆಟ್ಟ ಮೇಲೆ ಸ್ವಲ್ಪ ನೆರಳಿನ ಅಂಶ ಸ್ವಲ್ಪ ದಿವಸಕ್ಕೆ ಬೇಕು, ಮತ್ತು ಅದು ಓಪನ್ ಎಲ್ಲ ಬಿಸಿಲಿನಲ್ಲಿ. ಸಾಮಾನ್ಯ ಎಲ್ಲ ಗಿಡಗಳು ಬಿಸಿಲಿನ ಆವತ್ತಾರೆ, ಈ ಇಂಡೋರ್ ಪ್ಲಾಂಟ್ ಒಂದು ಬಿಟ್ಟು ಉಳಿದ ಗಿಡಗಳೆಲ್ಲ ಬಿಸಿಲನ್ನೇ ಅವಲಂಬಿಸಿರ್ತದೆ. ಹೀಗೆ ಈ ರೀತಿ ಮಾಡಿದ ಮೇಲೆ ಅದು ಮುಂದಕ್ಕೆ ಈಗ ಪಪ್ಪಾಯಿಯಾಗಿ ಒಳ್ಳೆ ಫಸಲು ಬರ್ತದೆ ಮುಂದಕ್ಕೆ. ಅಂದರೆ ಅದು ಮಳೆಗಾಲದಲ್ಲಿ ನೀರು ನಿಲ್ಲಂಥ ಜಾಗ ಇಂಥದ್ದನ್ನೆಲ್ಲ ಜಾಗ್ರತೆ ವಹಿಸಬೇಕು ನಾವು ಮುಂದಕ್ಕೆ. ಇಲ್ಲ ನಾವು ಮಾಡಿದಂಥ ಈ ಬೇಸಾಯ ಕ್ರಮ ಎಲ್ಲ ಹಾನಿಯಾಗುತ್ತದೆ, ಅಂದರೆ ನಷ್ಟ ಉಂಟಾಗುತ್ತದೆ. ಈಗ ಬೇಸಿಗೆಯಲ್ಲೆಲ್ಲ ನೀರನ್ನು ಕುಡಿದಿದ್ರೆ ಹೇಗೆ ಅಂತ, ಈಗ ನರ್ಸರಿ ಗಿಡಗಳಿಗೆ ನೀರು ಕೊಡುವಂಥದ್ದು ಹೇಗೆ? ಈಗ ಸಾಮಾನ್ಯ ಈಗ ಡ್ರಿಪ್ಪು ಬಂದಿದೆ, ಈಗ ಅದಕ್ಕೆ ಅಥವಾ ಡ್ರಿಪ್ನಲ್ಲಿ ಕೊಡ್ಬೋದು ಅಥವಾ ವಾಟರ್ ಕ್ಯಾನ್ ಕೊಡ್ಬೋದು, ಇಲ್ಲ ಕೆಲವು ಆಯಿಸುವ ನೀರುಂಟು ಅದನ್ನು ಪಂಪು ಮುಖಾಂತರ ಕೊಡ್ಬೋದು. ಈ ರೀತಿಯಲ್ಲಿ ಸಹ ನೀರು ಆಯಿಸ್ಬೇಕು. ಮಿಸ್ಟ್ ಬ್ಲೋವರ್ ಅಂತೆಲ್ಲ ಹಾಕ್ತಾರಲ್ಲ, ಅದನ್ನು ಮಿಸ್ಟ್ ಬ್ಲೋವರ್ ಸಹ ಹಾಕ್ಬೋದು. ಅದು ಮಿಸ್ ಚೇಂಬರ್ ನಲ್ಲಿ ಮಾತ್ರ ಹಾಕುದೆ ಹೊರತು ಇಂಥ ನೆಲದಲ್ಲಿ ನೆಟ್ಟಕ್ಕೆ ಆಗುದಿಲ್ಲ, ಆಗುದಿಲ್ಲ ಅದು. ಇಂಥ ನೆಲದಲ್ಲಿ ಬೆಡ್ಗಳಲ್ಲಿ ನೆಡುವಂತದ್ದು, ಈಗ ಅವರು ಅಂತುರಿಯಂ ಅಂತ ನಮಗೆ ನೀವು ಹೇಳಿದ ಹಾಗೆ ಮಿಸ್ ಇದರಲ್ಲೇ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಅದು ಕೈಯಲ್ಲಿಲ್ಲ ಮಾಡುವಂತಲ್ಲ. ಅಂದರೆ ಕೈಯಲ್ಲಿ ಈಗಿನ ಇದರಲ್ಲಿ ಜನರ ಕೆಲಸ ಕಮ್ಮಿ ಆದ್ದರಿಂದ ಆದಷ್ಟು ನಾವು ಈ ಪೈಪ್ ಮುಖಾಂತರನೇ ಬುಡಕ್ಕೆ ಬೀಳುವಂಥ ಡ್ರಿಪ್ ಮುಖಾಂತರ ಆಡುವಂಥ ವ್ಯವಸ್ಥೆಯೇ ಹೊಂದಾಣಿಕೆ ಮಾಡಿಕೊಂಡ್ರೆ ಒಳ್ಳೆಯದು. ಒಳ್ಳೆಯದು. ಆಮೇಲೆ ಈಗ ಕೀಟ ಮತ್ತು ರೋಗಗಳು ಏನೇನು ಬಾಧಿಸ್ತವೆ, ಹೇಗೆ ನಿರ್ವಹಣೆ ಮಾಡುವಂತ? ಈಗ ಕೀಟ ಮತ್ತು ರೋಗ ಅಂದರೆ ಒಂದನೆಯಾಗಿ ಗಿಡ ಮಾಡುವ ಬದಲು ಮೊದಲು ಅದನ್ನು ಕಂಟ್ರೋಲ್ ಮಾಡದೆ ನಮಗೆ ಮೊದಲನ ಇದು ಅಂತ. ಯಾಕಂದರೆ ಯಾವ ಪಾತಿ ಮಾಡಲಿ, ಎಲ್ಲೇ ಗಿಡ ನೆಡಲಿ, ಯಾವುದೇ ಗಿಡ ನೆಡಲಿ, ಅದರ ಸುತ್ತ ಇರುವ ಕಳೆಯನ್ನು ಮೊದಲು ತೆಗಿಬೇಕು. ಆ ಕಳೆಯಿಂದ ಬರುವಂಥ ರೋಗ ಮತ್ತು ಕೀಟದಿಂದ ಈ ಗಿಡ ಹಾನಿಯಾಗುತ್ತದೆ. ಇದು ಮೊದಲನೇದಾಗಿ ನಾವು ಮಾಡಬೇಕಾದ, ಈ ಹುಲ್ಲನ್ನು ಮೊದಲು ನಾವು ತೆಗಿಬೇಕು. ಒಂದು ವೇಳೆ ಬಂತು ಆಮೇಲೆ ಅದನ್ನು ತೆಗಿಬೇಕು. ಅದರಲ್ಲಿ ಕೆಲವು ರೋಗಗಳು ಬರ್ತದೆ, ಚುಕ್ಕೆ ರೋಗ ಬರ್ತದೆ, ಕೀಟಬಾಧೆ ಬರ್ತದೆ, ಅದರ ಪಂಗಾಸು ಬರ್ತದೆ, ಅದರ ಮೇಲೆ ತತ್ತಿಗಳಂದ್ರೆ ಮೊಟ್ಟೆ ಇಡ್ತದೆ ಕೆಲವು ಗಿಡದ ಎಲೆ ಭಾಗದಲ್ಲಿ. ಇಂಥದ್ದಲ್ಲೆಲ್ಲ ನಾವು ಏನಂದರೆ ಸಾಮಾನ್ಯವಾಗಿ ಈಗ ಕೈಬೇವಿನ ಹಿಂಡಿ ಸಾಮಾನ್ಯ ಇದನ್ನು ರಾಸಾಯನಿಕ ಬಳಸೋಕೆ ಭಾಳ ಕಮ್ಮಿ, ಕೈಬೇವಿನ ಹಿಂಡಿನ ಎಣ್ಣೆಯಿಂದ ನಾವು ಸಿಂಪಡಿಸಬಹುದು. ಇಲ್ಲವಾದಲ್ಲಿ ಅದು ಆಗದಿದ್ದರೆ ನಾವು ರಾಸಾಯನಿಕ ಅಂದರೆ ಬೇರೆ ಔಷಧಿಯನ್ನ ನಾವು ಮಾಡಲೇಬೇಕಾಗುತ್ತದೆ. ಇದು ಅಲ್ಲ, ನರ್ಸರಿ ಗಿಡಗಳಲ್ಲಿ ಹೆಚ್ಚಾಗಿ ಬಾಧಿಸುವಂತ ಕೀಟಗಳು ಯಾವ್ದು? ಈಗ ಬಿಳಿ ಹಿಟ್ಟಿನ ತೆಗಣಿ ಅಂತ ಹೇಳ್ತೇವೆ, ಮೀಲಿ ಬಗ್ಸ್ ಅಂತ ಹೇಳಿ, ಅದೆಲ್ಲ ನಿರ್ವಹಣೆ ಮಾಡುವಂಥದ್ದು ಹೇಗೆ? ಅದನ್ನು ಖಾಲಿ ಸಿಂಪಡಣೆ ಅಂದರೆ ಇದರಲ್ಲಿ ನಮ್ಮ ಕೈಬೇವಿನ ಎಣ್ಣೆಯಲ್ಲಿ ಸ್ಪ್ರೇ ಮಾಡಿದ್ರೆ ಹೋಗ್ತದೆ. ಸಾಮಾನ್ಯ ಸಣ್ಣ ಗಿಡ ಆದ್ದರಿಂದ ಅದನ್ನು ಅಷ್ಟು ದೊಡ್ಡ ಬರೋದಿಲ್ಲ. ಈಗ ದೊಡ್ಡ ದೊಡ್ಡ ಮರ ಜಾತಿ ಅಥವಾ ಅಂಥದ್ದು ಗಿಡಗಳಿಗೆಲ್ಲ ನಾವು ಔಷಧಿಯನ್ನು ರಾಸಾಯನಿಕ ಇದನ್ನೇ ಉಪಯೋಗಿಸಬೇಕಾಗುತ್ತದೆ ಸಾಮಾನ್ಯದು. ಆಮೇಲೆ ನರ್ಸರಿ ಗಿಡಗಳಿಗೆ ಗೊಬ್ಬರ ಕೊಡುವುದಿಲ್ಲ, ಹೇಗೆ? ಗೊಬ್ಬರ ಕೊಡ್ತೇವಲ್ಲ ನಾವು, ಮೊದಲೇ ಬೆಡ್ಡಿಗೆ ಹಾಕ್ತೇವೆ ಗಿಡದ ಮೇಲೆ. ನಾವು ಈಗ ಪಾಲಿಥಿನ್ ಬ್ಯಾಗ್ ಮಣ್ಣಿನಲ್ಲಿ ಮಾಡುವಂಥ ಗೊಬ್ಬರದ ಅಂಶಗಳು ಒಂದು ವರ್ಷ ಮಟ್ಟಿಗೆ ಅದರಲ್ಲಿರುವಂಥ ಬ್ಯಾಗ್ನಲ್ಲಿ ಸಾಕಾಗುತ್ತದೆ. ಮುಂದಕ್ಕೆ ನೆಟ್ಟ ಮೇಲೆ ಬೇರೆ ಸ್ಥಳವನ್ನೇ ಬದಲಾವಣೆ ಮಾಡಿದ ಮೇಲೆ ಅಲ್ಲಿಗೆ ನಾವು ಕೊಡಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರವನ್ನೇ ಜಾಸ್ತಿ ಕೊಡಬೇಕಾಗುತ್ತದೆ. ಅಂದರೆ ರಾಸಾಯನಿಕ ಕಮ್ಮಿ ಮಾಡಬೇಕು. ಇದರಿಂದ ಗಿಡವನ್ನು ಖಾಲಿ ಕೊಟ್ಟೆ ಏನಿಲ್ಲ. ಈಗ ಎರೆಹುಳ ಗೊಬ್ಬರ ಕೊಟ್ಟ ಕ್ಷಣ ನೀವೇನ ನೀರು ಹಾಕಿದ ಕ್ಷಣ ತೇಲಿ ಹೋಗ್ತದೆ. ಮಣ್ಣಿನಲ್ಲಿ ಬೆರೆಸಬೇಕು ಅದನ್ನು. ಮಣ್ಣಿನಲ್ಲಿ ಬೆರೆಸಿದ್ರೆ ಮಾತ್ರ ಆ ಗೊಬ್ಬರ ಅಲ್ಲೇ ಇರ್ತದೆ. ಈಗ ನೆಲಗಡಲೆ ಹಿಂಡಿ ಅಥವಾ ಅಟ್ಟಿ ಗೊಬ್ಬರ ಹಾಕಿದರೆ ಅದು ಹೋಗುದಿಲ್ಲ. ಈ ಎರೆಹುಳ ಗೊಬ್ಬರ ಮೊದಲನೇ ಅಂದ್ರೆ ಮಿಶ್ರ ಮಾಡಿದ್ರೆ ಮಾತ್ರ ಅದು ಪ್ರಯೋಜನ, ಇಲ್ಲಾದ್ರೆ ನೀರಿನಲ್ಲಿ ಹೋಗ್ತದೆ ಅದು ಮೇಲೆ ತೇವ. ಬಹುಶಃ ನೀ ನರ್ಸರಿ ಕ್ಷೇತ್ರದಲ್ಲಿ ನೀವು 3 ದಶಕಗಳಿಂದ ಕೆಲಸ ಮಾಡ್ತಾ ಇರುವ ಕಾರಣ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಾರಾಟಕ್ಕೆ ಇಟ್ಟಂತಹ ಒಂದು ದಾಸವಾಳದವೋ ಅಥವಾ ಗುಲಾಬಿ ಗಿಡವೋ, ಸಣ್ಣ ಒಂದು ತೊಟ್ಟೆಯಲ್ಲಿ ನೆಟ್ಟಿರುವಂತಹ ಗಿಡದಲ್ಲಿಯೂ ಕೂಡ ದೊಡ್ಡ ಗಾತ್ರದ ಒಂದು ಹೂ ಆಗಿರುವುದನ್ನು ಕಾಣ್ತೇವೆ. ಅದನ್ನು ತಂದು ನಮ್ಮ ಜಮೀನಿನಲ್ಲಿ ನೆಟ್ಟರೆ ಅಷ್ಟು ದೊಡ್ಡ ಹೂ ಆಗುವುದಿಲ್ಲ ಅಂತ. ಅದು ಈ ನಾವು ಉದಾಹರಣೆ ಈಗ ಮಂಗಳೂರಿನ ವಾತಾವರಣ ನಾವು ಹೇಳೋದಾದರೆ, ಬೇರೆ ಕಡೆಯಿಂದ ತಂದ ಗಿಡವನ್ನು ನಾವು ಮೊದಲನಾಗಿ 1 ತಿಂಗಳ ಕಾಲ ಅವಶ್ಯ ಅದನ್ನು ನೋಡಿಕೊಳ್ಬೇಕು ನಾವು. ಯಾಕಂದರೆ ಅಲ್ಲಿ ಅವರು ಟಿಸಿಕಲ್ಚರ್ ಮಾಡಿ ತಂದಿದ್ದಾರೆ. ಈಗ ಡಚ್ ರೋಸ್ ಮಂಗಳೂರಿಗೆ ಬರುವುದೇ ಇಲ್ಲ. ಅದು ಡಚ್ ರೋಸ್ ಅಂದರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ದೊಡ್ಡ ಹೂಗಳು ಬರ್ತದೆ, ಮಂಗಳೂರಿಗೆ ಅಂಥ ಡಚ್ ರೋಸ್ ಆಗುವುದೇ ಇಲ್ಲ. ಎರಡು ಅದು 1 ತಿಂಗಳ ನಂತರ ಸಾಯಿದಾರ ಅಲ್ಲೇ ಸಾಯ್ತದೆ ಆ ಗಿಡಗಳು. ಆ ನಂತರ ನಮ್ಮ ಈ ಹವೈಗೆ ಹೊಂದಾಣಿಕೆ ಆದ ಮೇಲೆ ನಾವು ಫಸ್ಟ್ ಹೂವನ್ನು ತಂದಾಗ ಯಾವುದೇ ನರ್ಸರಿ ಹೂವನ್ನು ನಾವು ಮಾಡಿದ ಗಿಡವನ್ನು ಎಲ್ಲಿ ಬೇಕಾದ್ರೂ ನೆಡ್ಬೋದು. ಬೇರೆ ಕಡೆಯಿಂದ ತಂದ ಗಿಡವನ್ನು ನಾವು ಅದನ್ನು ಹೂವಿನ ಆಕರ್ಷಣೆ ನೋಡಿಬಿಟ್ಟು ಅದು ಬಂದ ತಕ್ಷಣ ನಮ್ಮಲ್ಲಿ ಸಾಯ್ತದೆ. ಕೆಲವು ಟೈಮ್ನಲ್ಲಿ ಬೇರೆ ಬರುವುದಿಲ್ಲ ಅದರಲ್ಲಿ, ಬೇರೆ ಇದರಲ್ಲಿ. ನಾವು ನಮ್ಮಲ್ಲೇ ಮಾಡಿದ ಗಿಡವನ್ನು ಒಳ್ಳೆಯದು, ಅದನ್ನು ನಾವು ತಂದರೂ ಸಹ ಅಲ್ಲಿ ಆ ನರ್ಸರಿಯಲ್ಲಿ ಹೂ ಉದುರುವುದ ಮೇಲೆ ಅದೇ ಗಿಡ ಅಂತ ನಾವು ಖಾತ್ರಿ ಮಾಡಿದ ಮೇಲೆ ಆ ಗಿಡವನ್ನು ಬದುಕಿದ್ರೆ 1 ತಿಂಗಳ ನಂತರ ನಾವು ತಂದು ನೆಟ್ಟರೆ ಹೂವು ಖಂಡಿತ ನಮ್ಮಲ್ಲಿ ಆ ರೀತಿ ತೆಗೆಯಬಹುದು. ಅಂದರೆ ನರ್ಸರಿಯಿಂದ ಮಾರಾಟ ಮಾಡಬೇಕಿದ್ರೆ ಒಂದು ಜಾಸ್ತಿ ಏನಾದರೂ ಗೊಬ್ಬರ ಕೊಟ್ಟು ಜಾಸ್ತಿ ದೊಡ್ಡ ಸೈಜಿನ ಮಾಡ್ತಾರೆ, ಕೊಡ್ತಾರೆ. ಪ್ಲಾನಾಪಿಕ್ಸ್ ಅಥವಾ ಬೇರೆ ಏನಾದರೂ ಹೂ ಬರೆಸಲಿಕ್ಕೆ, ಹೂ ಅರಳಲಿಕ್ಕೆ. ಈಗ ಉದಾಹರಣೆ ಪ್ಲಾನಾಪಿಕ್ಸ್ ಎಂಬುದು ಹೂವನ್ನು ಬಲತ್ಕಾರವಾಗಿ ಹೂ ಅರಳಿಸ್ತೇವೆ. ಅದು ಅಂದರೆ ಕಾಣುವುದಕ್ಕೆ ದೊಡ್ಡದಾಗಿ ಕರ್ತವೆ. ಈಗ ಸೆಗಣಿ ನೀರು ಅದನ್ನು ಹಸಿ ಅದನ್ನು 4 ದಿವಸ ಕೊಳಿಸಿ ನೀರನ್ನು ಹಾಕಿದರೆ ಅದು ಹೂಗಳೆಲ್ಲ ದೊಡ್ಡ ಇದರಲ್ಲಿ ಹಿಂಡಿ ನೀರು ಬರ್ತದೆ. ಅದೇ ರೀತಿ ನಮ್ಮಲ್ಲಿ ಅದು ಆಗಿದರೆ ಆಗುವುದಿಲ್ಲ. ಅದನ್ನು ಅದಕ್ಕೆ ಹೇಳು, ನಾವು ಸ್ವಲ್ಪ ಸಮಯ ಇಟ್ಟ ಮೇಲೆ ನಾವು ತಂದು ನೆಡಬೇಕು. ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು. ಇನ್ನು ಕಸಿ ಕಟ್ಟುವುದಲ್ಲಿ ನಿಮ್ಮ ಅನುಭವ ಹೇಳಿ. ಕಸಿ ಕಟ್ಟುವುದು ಅಂತ ಹೇಳಿದ್ರೆ ನೋಡಿ, ಈಗ ಮೊದಲನೇ ಕಸಿ ಅಪ್ರೋಚಿ ಕಸಿ ಅಂತ ಕಟ್ತೀವಿ ಮರದಲ್ಲಿ. ನಾವು ಮಾವಿನ ಗಿಡ ಸಾಮೀಕ ಅದನ್ನು ಕೊಂಡೋಗಿ ಮರದಲ್ಲಿ ಕಟ್ಟಿ ಅಲ್ಲಿ ಒಂದು 3-2.5 ತಿಂಗಳ ತನಕ ಇಟ್ಟು ಅದನ್ನು ಅದಕ್ಕೆ ಹಗ್ಗದ ಕಟ್ಟಿ ದಿವಸ ನೀರು ಹಾಕಿ ಹೋಗುವ ಮೊದಲು ಈ ಕ್ರಮವನ್ನು ಈಗ ನಾವು ನಿಷೇಧಿಸಿದೆ. ಅಂದ್ರೆ ಅದು ನಿಷೇಧ ಅಂತಲ್ಲ, ಅದು ಬಹಳ ಕಷ್ಟ ಕೆಲಸ. ಯಶಸ್ಸಿನ ಪ್ರಮಾಣ ಕೂಡ ಕಡಿಮೆ. ಈಗ ಅದರ ಬದಲು ನಾವು ಮೊದಲೇ ನಮ್ಮಲ್ಲಿ ಬೇಕಾದ ಯಾವ ಗಿಡ ಎಲ್ಲಿ ಬೇಕೋ ಅಲ್ಲಿ ನೆಡ್ಬೋದು, ಭೂಮಿಯಲ್ಲೇ ನೆಟ್ಟು ಅಲ್ಲಿಯೂ ಕಸಿ ಕಟ್ಟಬಹುದು. ಅಥವಾ ಪಾಲಿಥಿನ್ ಬ್ಯಾಗ್ನಲ್ಲಿ ಗಿಡವನ್ನು, ಈಗ ಮಾವು ಚಿಕ್ಕು, ಅಲ್ಲೇ ನಾವು ಹಾಕಿ ಅದನ್ನು ಸಾಧಾರಣ ಮೊದಲನೇದಂದ್ರೆ 20 ದಿವಸಕ್ಕೆ ಮೊಳಕೆ ಕಾಯಿ ಮಾವಿನ ಓಟೆ ಚಿಗುರುತ್ತದೆ. 22ನೇ ದಿವಸ ಪೂರ ಇರ್ತದೆ ಕೆಂಪು ಎರಡೇ ಎಲೆ, ಅದಕ್ಕೆ ಕಸಿಗಟ್ಟಲೆ ಉತ್ತಮ ಅದು. ಅದು ನಾವು ತರುವಂತ ಇದು 8 ಇಂಚಿ ಕಡಿತಿರ್ತೇವೆ ಸಯಾನ, ಅದನ್ನು 6 ಇಂಚಷ್ಟು ಮಾಡಿ 1 ಕಾಲು ಇಂಚಷ್ಟು ಅಥವಾ 1 ಇಂಚಿನ 1 ಕಾಲು ಇಂಚ ಎರಡು ಭಾಗವನ್ನು ತೆಗೆದು ಅದರೊಳಗೆ ಕಟ್ ಮಾಡಿ ಅದು ಜೋಡಿಸುವಾಗ ಒಂದು ಸಪುರ ಇರ್ತದೆ ತಳಭಾಗ, ಮೇಲೆ ದಪ್ಪ ಇರ್ತದೆ. ಆಗ ಯಾವುದಾದ್ರೂ ಒಂದು ಭಾಗ ಸಿಪ್ಪೆಗಳು ಸರಿ ಇರಬೇಕು, ಉಳಿದ ಯಾವಾಗ ಬಿಟ್ಟು ಬಿಡಬೇಕು. ಕಟ್ಟುವಾಗ ತುಂಡಾಗುತ್ತೆ ಸಣ್ಣ ಎಳತು, 2 ದಿವಸ ಗಿಡ ಬಂದು ಕಟ್ಟುವಾಗ ಆ ರೀತಿ ಅದನ್ನು ಜಾಗೃತ ಮಾಡಿ ಒಂದು ಪಾಲಿಥಿನ್ ಬ್ಯಾಗ್ನಲ್ಲಿ ನೆಡುವಾಗ ಒಂದು ಬದಿಯಲ್ಲಿ ನೆಡಬೇಕು, ಯಾಕಂದರೆ ನೀರು ಅದರ ಮಧ್ಯಕ್ಕೆ ಬಿಡೋದು. ಆಗ ನಾವು ಈ ಮಕ್ಕಳು ಪೆಪ್ಸಿ ತಿನ್ನುವಂಥ ಬ್ಯಾಗನ್ನ ಅದರೊಳಗೆ ಹಾಕಬೇಕು. ಇದು ಒಂದು ಕ್ರಮ. ಇನ್ನೊಂದು ರೀತಿಯಲ್ಲಿ ಗಿಡ ದೊಡ್ಡದಾದ ಮೇಲೆ, ಸಾಧಾರಣ ಒಂದು 4 ತಿಂಗಳು ದೊಡ್ಡದಾದ ಮೇಲೆ 7-8 ಮಾವಿನ ಗಿಡ ಬರುತ್ತೆ, ಅಥವಾ ಚಿಕ್ಕೂನಲ್ಲಿ ಕಿರ್ನಿ ಗಿಡ ಚಿಕ್ಕು ಕಟ್ಟೋದು. ಆ ಕಿರ್ನಿ ಗಿಡ ಬೆಳೆದ ಮೇಲೆ ಬೇರೆ ಕಡೆಯಿಂದ ಸಯಾನ ತಂದು, ಸಯಾನ ತರಬೇಕೇನಿಲ್ಲ, ದೂರ ನಮಗೆ ಬೇಕಾದ ಇಂಥದೇ ಕಸಿ ಗಿಡ ಅಂತೇನಿಲ್ಲ, ನಮಗೆ ಒಳ್ಳೆಯದಾದ ಖಾತ್ರಿಗೆ ನಾವು ತಾಯಿ ಗಿಡದ ಲಕ್ಷಣವನ್ನೇ ನಾವು ತೆಗಿಬೇಕಾದ ಅದನ್ನು ಒಂದು ಕಡ್ಡಿ ಪೇಪರ್, ಕನ್ನಡ ಪೇಪರ್ನಲ್ಲಿ ಒಳ್ಳೆಯದು ಸುತ್ತಿಕೊಂಡು ತರಬೇಕು, ಕಡ್ಡಿನ ನೀರಿನಲ್ಲಿ ಮುಳುಗಿಸಿ ಪಾಲಿಥಿನ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬರಬೇಕು, ಯಾಕೆ ತೇವಾಂಶ ಕನ್ನಡ ಪೇಪರ್ ಎಳ್ಕೊಳ್ತೇವೆ. ಇಲ್ಲಿ ತಂದ ಮೇಲೆ 3 ದಿವಸ ನಂತರನೂ ಅದಕ್ಕೆ ಕಸಿ ಕಟ್ಬೋದು. ಇದು ಕಸಿ ಕಟ್ಟಿದ ಮೇಲೆ ತಂಪು, ಅಂದರೆ ಪ್ಲಾಸ್ಟಿಕ್ ಸೀಟ್ ಅಂದರೆ ನೆರಳು ಶೇಡ್ ನೆಟ್ನ ಒಳಗೆ ಇದ್ದರೆ ಒಳ್ಳೆಯದು, ಬಿಸಿಲು ಅದಕ್ಕೆ ಹೀಟ್ ಆದಷ್ಟು ಒಳ್ಳೆಯದು. ಈ ನೀರಾದ ಮೇಲೆ 4 ಅಥವಾ 5ನೇ ದಿವಸಕ್ಕೆ ಅದು ಚಿಗುರುತ್ತದೆ. ಚಿಗುರಿದ ತಕ್ಷಣ ನಾವು ಒಂದು 3-4 ಎಲೆ ಕೆಂಪು ಇರ್ತದೆ, ಎಲೆ ಬಂದ ತಕ್ಷಣ ಪೆಪ್ಸಿ ಬ್ಯಾಗ್ನ ತೆಗಿಬಿಡಬೇಕು. ಅದನ್ನು ಸಾಧಾರಣ ಲೆವೆಲ್ 1-2 ದಿವಸ ಅಲ್ಲಿ ಇಟ್ಟು ಮತ್ತೆ ನಾವು ಬದಲಾವಣೆ ಮಾಡಬೇಕು. ಅದನ್ನು ನೀರು ತುಂಬಿಸಿದರೆ ಸಾಧಾರಣ ಅದಾದ ಮೇಲೆ ಸಾಧಾರಣ 15 ದಿವಸ ನಂತರ ಅದು ಚಿಗುರಿರ್ತದೆ. ಯೂರಿಯಾ ಸ್ಪ್ರೇ ಮಾಡಬೇಕು, ಯೂರಿಯಾ ಬಿಸಾಡಬಾರ್ದು. ನೀರಿನಲ್ಲಿ ಬೆರೆಸಿ 1 ಲೀಟ್ರಿಗೆ 1 ಗ್ರಾಮಿನಷ್ಟು ಅದನ್ನೇ ಬೆರೆಸಿ ನಾವು ಅದನ್ನು ಸ್ಪ್ರೇ ಮಾಡಿ ಒಂದು 15 ದಿವಸ ನಂತರ ಸಾಮಾನ್ಯತೆ ಸಾಧಾರಣ 6 ತಿಂಗಳಲ್ಲಿ ಎಲ್ಲ ಸಾಧಾರಣ ಕವರ್ ಆಗುತ್ತದೆ. ಮುಂದೆ ಬಂದಾಕ್ಷಣೆ ನಾವು ಒಂದ್ಸಲ ರೋಲ್ ಎಳಿಬೇಕು ಗಟ್ಟಿ, ಯಾಕಂದರೆ ಮುಂದಕ್ಕೆ ಮಿಷನ್ ಹಾಕೋ ಅದು ಎದ್ದು ಬರ್ತದೆ. ಇದರಿಂದ ಈ ಲಾನನ್ನು ಹೀಗೆ ಮಾಡುವುದು. ಇನ್ನೊಂದು ರೀತಿಯಲ್ಲಿ ಈಗ ನಮಗೆ ಒಂದು ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇರ್ತದೆ, ಆಗ ನಮಗೆ ತಕ್ಷಣಕ್ಕೆ ಬೇಕಿದ್ರೆ, ಆದರೆ ಈ ರೀತಿ 1.5 ಅಡಿ ಅಳತೆ ಮಾಡಿ 1 ಅಡಿ ಮಾಡಲೇಬೇಕು, ಯಾಕಂದರೆ ಮುಂದಕ್ಕೆ ನಮಗೆ ಅದರ ಕಳೆ ತೆಗೆದೇ ದೊಡ್ಡ ನಿರ್ವಹಣೆಯೇ ದೊಡ್ಡ ಕಷ್ಟ ಆಗುತ್ತದೆ. ಅದಕ್ಕೆ ಹೆಪ್ಪನ್ನು ಕೂರಿಸುವಾಗ ಒಂದಕ್ಕೊಂದು ಹಾಕಿದ ಮೇಲೆ ಅದು ಹೆಪ್ಪುಗಳನ್ನ ಈಗ 2 ಅಡಿ 2 ಅಡಿ ಅದು ಇರ್ಬೋದು, ಅದನ್ನು ಒಂದರೊಂದು ಕೂರಿಸಿದ ಮೇಲೆ ಅದಕ್ಕೆ ತಿಮೆಟ್ ಹಾಕ್ಬೇಕಾಗುತ್ತೆ, ಗೆದ್ದಲು ಬರುತ್ತೆ, ಇಲ್ಲ ಫಿರುಡನ್ ಹಾಕ್ಬೇಕಾಗುತ್ತೆ, ಮುಂದಕ್ಕೆ ಅದು ರಿಂಗ್ ಹಾರ್ಮೋನ್ ಆಗಿ ಅದು ಹುಳ ತಿಂತದೆ. ಆದಮೇಲೆ ರೋಲ್ ಹೇಳಿದರೆ ಇದನ್ನು ಸಹ ನಾವು ಒಳ್ಳೆ ರೀತಿಯಲ್ಲೇ ಮಾಡ್ಬೋದು. ಬಹಳ ಸಂತೋಷ ಜಯರಾಮ್ ಅವರೇ. ಈ ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಒಂದು ಸುಧಾರಿತ ರೀತಿಯಲ್ಲಿ ಮಾಡ್ಬೋದು, ನಿಮ್ಮ 30 ವರ್ಷದ ಒಂದು ಅನುಭವದ ಆಧಾರದಲ್ಲೇ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನರ್ಸರಿ ನಿರ್ವಹಣೆ ಈ ಕುರಿತು ಎಂ ಜಯರಾಮ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಿರಿ